ತಾನಿ ವಾಹವಿದಾವತಿ ಯಥೋಜಕಂ ಶುದ್ಧೆ ಶುದ್ಧಂ ಯಥೋಜಕಂ ಶುದ್ಧೆ ಶುದ್ಧಂ ಆಸಿಕ್ತಂ ತದ್ತಾದೃಗೇವ ಭವತಿ ಆಸಿಕ್ತಂ ತಾದೃಗೇವ ಭವತಿ ಏವಂ ಮುನೇರ್ ವಿಜಾನತ ಏವಂ ಮುನೇರ್ ವಿಜಾನತ ಆತ್ಮ ಭವತಿ ಗೌತಮ ಆತ್ಮ ಭವತಿ ಗೌತಮ ಪುರಮೇಕಾದಶದ್ವಾರಂ ಪುರಮೇಕಾದಶದ್ವಾರಂ ಅಜಸ್ಯ ವಕ್ರಚೇತಸಃ ಅಜಸ್ಯ ವಕ್ರಚೇತಸಃ ಅನುಷ್ಠಾಯನ ಶೋಚತಿ ಅನುಷ್ಠಾಯನ ಶೋಚತಿ ವಿಮುಕ್ತಶ್ಚ ವಿಮುಚ್ಯತೆ ವಿಮುಕ್ತಶ್ಚ ವಿಮುಚ್ಯತೆ ಏತದ್ವೈ ತತ್ ಏತದ್ವೈ ತತ್ ಮತ್ತೆ ಈ ಶರೀರದಿಂದ ಬಿಡುಗಡೆ ಆದ ನಂತರ ಪುನಃ ಮತ್ತೆ ಈ ಶರೀರವನ್ನು ಹೊಂದುವುದಿಲ್ಲ. ವಿಮುಕ್ತಶ್ಚ ಇನ್ನು ಏನದು ವಿಮುಕ್ತಶ್ಚ ವಿಮುಚ್ಯತೆ ವಿಮುಚ್ಯತೆ ಬಿಡುಗಡೆಯನ್ನು ಹೊಂದಿದ ನಂತರ ಬಿಡುಗಡೆಯನ್ನು ಹೊಂದುತ್ತಾನೆ. ಯಾವಾಗ ಬಿಡುಗಡೆ ಆದ ನಂತರ ಬಿಡುಗಡೆಯನ್ನು ಹೊಂದುತ್ತಾನೆ. ಬಿಡುಗಡೆ ಆದ ನಂತರ ಅನ್ನೋದೇನು? ಈ ಶರೀರ ಪತನ ನಂತರ, ಈ ಶರೀರ ಪತನ ನಂತರ ಪುನಃ ಮತ್ತೆ ಅವನು ಹುಟ್ಟುವುದಿಲ್ಲ. ಅಂದರೆ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಈಗ ಶರೀರವನ್ನು ಬಿಡ್ತಾನೆ, ನಾವು ಶರೀರವನ್ನು ಬಿಡ್ತೇವೆ ಮತ್ತು ಪುನಃ ಶರೀರ ಪಡಿತೇವೆ. ಶರೀರವನ್ನು ಬಿಡೋದು ಒಂದು ಇಲ್ಲಿ ಮುಕ್ತಿ. ಇನ್ನೊಂದು ಮುಕ್ತಿ ಏನು? ಇವನು ಪುನಃ ಮತ್ತೆ ಹುಟ್ಟು ಸಾವುಗಳ ಏನು ಚಕ್ರ ಇದೆ, ಆ ಹುಟ್ಟು ಸಾವಿನ ವೀಲ್ ಆಫ್ ಸಂಸಾರ ಅಂತ ಕರೀತಾರೆ. ಇದು ಸಂಸಾರದ ಚಕ್ರ, ವಾಸನಾ, ಇಚ್ಛಾ, ಕರ್ಮ, ಕರ್ಮದ ಫಲ, ಆ ಫಲವನ್ನು ಕಳ್ಕೊಳ್ಳಿಕ್ಕಾಗಿ ಮತ್ತೆ ವಾಸನಾ, ಆ ವಾಸನೆಯಿಂದ ಮತ್ತೆ ಇಚ್ಛಾ, ಇಚ್ಛಾಯಿಂದ ಮತ್ತೆ ಕರ್ಮ. ಇದು ಏನು ಅಂದರೆ ಒಂದು ಸಂಸಾರ ಚಕ್ರ. ವಾಸ್ತವಿಕವಾಗಿ ಚಕ್ರನೂ ಅಲ್ಲ, ಇದು ಸಂಸಾರವೂ ಅಲ್ಲ. ಆದರೆ ತಿಳಿಯದೇ ಇದ್ದವರಿಗೆ ಯಾಕೆ ಏನು ಕರ್ಮ ಯಾಕೆ ಜರುಗುತ್ತದೆ, ಕರ್ಮ ಹೇಗೆ ಜರುಗುತ್ತದೆ, ಆಶೆಗಳು ಹೇಗೆ ಹುಡ್ತವೆ, ಆಶೆಗಳಿಗೆ ಮೂಲ ಎಲ್ಲಿದೆ, ವಾಸನಾಗಳು ಅಂದ್ರೇನು, ಸತ್ವರ್ಜ ತಮಸ್ಸು, ಈ ಪ್ರಕಾರವಾದ ಜಿಜ್ಞಾಸೆಗಳು ಇದ್ದರಿಂದಾಗಿ ಇದಕ್ಕೊಂದು ರಿಯಾಲಿಟಿ ಕೊಟ್ಟ ಹಾಗೆ ನಮ್ಮ ಕಣ್ಣೆದುರಿಗೆ ಕಾಣಿಸ್ತದೆ. ವಾಸ್ತವಿಕವಾಗಿದ್ದು ಏನು ಅಂತಂದರೆ ಒಂದು ಭ್ರಾಂತಿ. ಹುಟ್ಟು ಸಾವುಗಳ ಏನು ಚಕ್ರ ಇದೆ, ಇದೊಂದು ಭ್ರಾಂತಿ. ನಾವು ರೈಲಿನಲ್ಲಿ ಕೂತ್ಕೊಂಡಾಗ ಗಿಡಗಳು ಓಡಿದಂತೆ ಕಾಣಿಸ್ತದೆ, ಅದು ಹೇಗೆ ಒಂದು ಭ್ರಾಂತಿಯೋ. ನಾವೆಯಲ್ಲಿ ಕೂತ್ಕೊಂಡಾಗ ದಡದಲ್ಲಿರೋರೆಲ್ಲರೂ ಅಡ್ಡಾಡ್ದ ಹಾಗೆ ಕಾಣಿಸ್ತದೆ. ಆ್ಯಕ್ಚುಲಿ ಹೋಗ್ತಾ ಇರೋದು ನಾವೇ, ನಾವೇ ಹೋಗ್ತಾ ಇದೆ. ಹೀಗೆ ನಾವು ಹೇಗೆ ಭ್ರಮಿಸ್ತೇವೆ ಹಾಗೆ ಇದೊಂದು ಭ್ರಮ. ರೈಲ್ವೆ ಟ್ರ್ಯಾಕು ದೂರ ಹೋದಂಥ ಒಂದು ಎರಡೂ ಕೂಡಿದ ಹಾಗೆ ಕಾಣಿಸ್ತದೆ. ಕೂಡಿದೆಯಾ? ಅಲ್ಲಿ ಹೋಗಿ ನೋಡಿ, ಮತ್ತು ದೂರ ಕೂಡಿದ ಹಾಗೆ ಕಾಣಿಸ್ತದೆ. ಅಲ್ಲಿ ಹೋಗಿ ನೋಡಿ, ಮತ್ತು ದೂರ ಕುಡಿದ ಹಾಗೆ ಕಾಣಿಸ್ತದೆ. ಸೊ ಈ ಪ್ರಕಾರ ಇವೆಲ್ಲ ಭ್ರಮೆಗಳು. ವಿಜ್ಞಾನದಲ್ಲಿ 108 ಥರ ಇವೆ. ಎರಡು ಪ್ಯಾರಲಲ್ ಗೆರೆ ಹಾಕಿ ಒಂದು ಕ್ರಾಸ್ ಲೈನ್ ಹಾಕಿಬಿಟ್ವಿ ಅಂತಂದರೆ ವರ್ಟಿಕಲ್ ಆಗಿ ಅದು ಬೆಂಡ್ ಆದಾಗ ಕಾಣಿಸ್ತದೆ. ಬೆಂಡ್ ಆಗಿದೆಯೋ ಇಲ್ಲ. ಆ ಎರಡು ಲೈನ್ಗಳು ಒಂದು ಕಾಂಕೇವ್ ಕಾಣಿಸ್ತದೆ, ಒಂದು ಕಾನ್ವೆಕ್ಸ್ ಕಾಣಿಸ್ತದೆ. ಕಾಂಕೇವ್ ಕಾನ್ವೆಕ್ಸ್ ಆಗಿದೆಯೋ ಆಗಿಲ್ಲ, ಆದರೆ ಭ್ರಮ. ಸೊ ದೃಷ್ಟಿಭ್ರಮ, ವಿಷನ್ ಡಿಸ್ಟಾರ್ಷನ್ ಅಂತಾರೆ, ವಿಷನ್ ಡಿಸ್ಟಾರ್ಷನ್. ಸೊ ಹಾಗೆ ನಮ್ಮ ಬುದ್ಧಿನೇ ಭ್ರಮಿಸಿಬಿಟ್ಟಿದೆ, ಭ್ರಮಿತವಾಗಿ ಹೋಗಿದೆ. ಆ ಬುದ್ಧಿ ಭ್ರಮಿತವಾದ ಬುದ್ಧಿಯ ಬ್ರಾಕೆಟ್ನೊಳಗೆ ಈ ಪಂಚಮಹಾಭೂತಗಳು ಹಾಗೆ ಹೀಗೆ ತನ್ಮಾತ್ರಗಳು ಜಿಜ್ಞಾಸ ಗೊತ್ತಿದ್ದದ್ದು ಗೊತ್ತಿಲ್ಲದ್ದು ಎಲ್ಲ ಸೇರಿಸಿ ಮಿಥ್ಯಾ ಇವ. ಆದರೂ ಕೂಡ ನಾವಿಲ್ಲಿ ಜಿಜ್ಞಾಸ ಮಾಡಬೇಕಾಗಿದೆ. ಏನು ಜಿಜ್ಞಾಸ ಮಾಡಬೇಕಾಗಿದೆ? ಮುಕ್ತನು ಯಾರು, ಮುಕ್ತನು ಯಾರು? ಈ ಪ್ರಕಾರವಾದ ಏಕಾದಶದ್ವಾರದಲ್ಲಿ ಜನ್ಮರಹಿತನಾಗಿದ್ದುಕೊಂಡು ಯಾವ ಕೊಂಕುಗಳನ್ನು ಕುಟಿಲತೆಗಳನ್ನು ಹೊಂದದೆ ವಕ್ರಗಳನ್ನು ಹೊಂದದೆ ಇದ್ದಂತಹ ಆತ್ಮನು ನಾನೇ ಎಂದು ಯಾವನು ಚಿಂತನೆ ಮಾಡುತ್ತಾನೋ ಅವನು ವಿಮುಕ್ತ ಚ ವಿಮುಚ್ಚತೆ, ಅವನು ಬಿಡುಗಡೆಯನ್ನು ಹೊಂದುತ್ತಾನೆ. ಇಲ್ಲಿ ನಾವು ಈಗ ನೋಡಬೇಕಾಗಿದೆ 134ನೇ ಭಾಷೆ ಆಗಿಲ್ಲಲ್ಲ. ಪುರಂ ಪುರಮಿವ ಪುರಂ, ಮೊದಲನೇ ಶಬ್ದನ ಇವ ಹಾಕಿಬಿಟ್ಟಾರೆ, ಅವಸರ ಮಾಡಬೇಡ್ರಿ, ಮೊದಲು ಅದನ್ನು ಗಟ್ಟಿಡ್ಕೊಡ್ರಿ. ಏನು ಪುರದಂತೆ ಒಂದು ಪುರವೇ ವಿನಃ, ಅಲ್ಲಿ ಇದೆಲ್ಲೂ ಪಟ್ಟಣ ಅನ್ನೋದು ಏನಿಲ್ಲ, ಇದು ಕೂಡ ಪಟ್ಟಣ ಅಲ್ಲ. ಪುರದಂತೆ ಒಂದು ಪುರ, ಪಟ್ಟಣದಂತೆ ಒಂದು ಪಟ್ಟಣ. ಏನೇನಿದೆ ಪಟ್ಟಣದಲ್ಲಿ? ದ್ವಾರ, ದ್ವಾರಪಾಲ, ಅಧಿಷ್ಠಾತ್ರ, ಆದಿ, ಅನೇಕ ಪುರ ಉಪಕರಣ, ಸಂಪತ್ತಿ ದರ್ಶನಾತ್, ಶರೀರಂ ಪುರಂ. ಇನ್ನೇನಿರ್ತಾವ ಒಂದು ಪಟ್ಟಣ ಅಂದರೆ ದಿಡ್ಡಿ ಬಾಗಿಲು ಅಂತಿರ್ತವೆ, ಹೆಬ್ಬಾಗಿಲು ಅಂತಿರ್ತವೆ. ಈ ಪಟ್ಟಣಕ್ಕೆ ಎಷ್ಟು ಹೆಬ್ಬಾಗಿಲಿವೆ? 11 ಹೆಬ್ಬಾಗಿಲಿವೆ. ಏಕಾದಶ 11 ಹೆಬ್ಬಾಗಿಲಿದಕ್ಕೆ ಒಕ್ಕಳ ಒಂದು ಹಿಡಿತಾರೆ, ನೆತ್ತಿ ಒಂದು ಹಿಡಿತಾರೆ. ನಮಗೆ ಗೊತ್ತಿರೋ 9, ಆದರೆ ಈ ನೇವಲ್ಲೇನಿದೆ ಮತ್ತು ಇಲ್ಲಿ ನೆತ್ತಿ ಏನಿದೆ ಇವೆರಡನ್ನು ಕೂಡ ಒಂದೊಂದು ರಂಧ್ರ ದ್ವಾರ ಅಂತಲೇ ಪರಿಗಣಿಸಲ್ಪಡ್ತದೆ. ಸೀಮಂತ ಮಾಡುವಾಗ ಸೀಮಂತ ಉನ್ನಯನ, ಆ ಸೀಮಂತ ಉನ್ನಯನ ಮಾಡುವಾಗ ಬೈತಲನ್ನು ಸರಿಸಿ ಈ ನೆತ್ತಿಯಲ್ಲಿ ಉಪದೇಶ ಮಾಡ್ತಾನೆ. ನೆತ್ತಿಯಲ್ಲಿ ಉಪದೇಶ ಮಾಡಿದಾಗ ಅದು ಡೈರೆಕ್ಟಾಗಿ ಸುಷುಮ್ನ ನಾಡಿಯ ಮೂಲಕವಾಗಿ ಅಂತೇನೋ ಒಂದು ಇದೆ ಅಂತೆ, ನನಗೆ ಕೇಳಬೇಡ್ರಿ ನೀವು, ಒಂದು ಸುಷುಮ್ನ ನಾಡಿ ಅಂತ ಒಂದು ಇದೆ ಅಂತೆ, ಆ ನಾಡಿಯ ಮೂಲಕವಾಗಿ ಅದು ಗರ್ಭಕೋಶದಲ್ಲಿರುವ ಮಗುವಿಗೆ ಅದು ಪ್ರಚೋದನೆಯನ್ನು ಮಾಡುತ್ತದೆ. ಆ ಪ್ರಚೋದನೆ ಮಾಡುವುದರ ಮೂಲಕವಾಗಿ ಅಂದಿನಿಂದ ಮಗು ತನ್ನ ವಿಕಾಸವನ್ನು ಹೊಂದಲಿಕ್ಕೆ ಶುರು ಮಾಡ್ತದೆ. ಮಗು ಅನ್ನೋಕ್ಕಿಂತ ಮಿದುಳು ವಿಕಾಸ, ಇದಕ್ಕೆ ಸೀಮಂತ ಅಂತ ಕರೀತಾರೆ. ಹೋಟೆಲ್ಗೆ ಹೋಗಿ ಎಲ್ಲರಿಗೂ ಊಟ ಮಾಡಿಸಿ ಟಾಟಾ ಹೇಳೋದಲ್ಲ, ಅದೇ ಈಗ ನಡೆಯುತ್ತಿರೋದು, ಫೋಟೋ ಹೊಡ್ಸ್ಕೊಂಡು ಕಳಿಸ್ಬಿಡೋದು. ಇದು ಸೀಮಂತ ಇವತ್ತು, ಅದು ಮಗುವಿಗೆ ತಾಯಿಗೆ ಮಾಡೋದಲ್ಲ. ಆ ಸಂಸ್ಕಾರ ತಾಯಿಗೆ ಮಾಡೋ ಸಂಸ್ಕಾರ ಅಲ್ಲ, ಅದು ಯಾರಿಗೆ ಸಂಸ್ಕಾರ? ಅದು ಮಗುವಿಗೆ. ಈವನ್ ಗರ್ಭದಾನ ಪುಂಸವನ ಕೂಡ ಅವು ಮಗುವಿಗೆ ಮಾಡುವಂಥ ಸಂಸ್ಕಾರಗಳ ವಿನಃ ತಾಯಿಗೆ ಮಾಡುವಲ್ಲ. ಎನಿವೆ, ಸೊ ಇದನ್ನು ಕೂಡ ಒಂದು ದ್ವಾರ ಅಂತ ಪರಿಗಣಿಸಲ್ಪಡ್ತದೆ. ಹೊಕ್ಕಳವನ್ನು ಕೂಡ ಒಂದು ದ್ವಾರ ಅಂತ ಪರಿಗಣಿಸಲ್ಪಡ್ತದೆ. ಯಾಕೆಂತಂದರೆ ಅದು ಏನಂತಾರೆ ಅಮಿಲಿಕಾರ್ಡ್ ಅಂದರೆ ತಾಯಿಯ ಕರುಳು. ಆ ಮೂಲಕವಾಗಿ ಆ ಮಗು ಜನ್ಮಸಲಿಕ್ಕೆ ಕಾರಣವಾಗಿರೋದ್ರಿಂದ ಆ ಅಮಿಲಿಕಾರ್ಡ್ ಕೂಡ ಒಂದು ದ್ವಾರ ಅಂತ ಪರಿಗಣಿಸಲ್ಪಡ್ತದೆ. ಅದನ್ನು ತಾಯಿ ಗರ್ಭದಿಂದ ಹೊರಗೆ ಬಂದ ತಕ್ಷಣ ಅದನ್ನು ಕತ್ತರಿಸಿ ಹಾಕ್ತಾರೆ. ಯಾಕೆ ಕತ್ತರಿಸಿ ಹಾಕ್ತಾರೆ ಅಂದರೆ ಇನ್ನು ನೀ ಸ್ವತಂತ್ರವಾಗಿ ಬಾಳು, ನೀ ಪರಾವಲಂಬಿ ಆಗಬೇಡ, ನಿನಗೆ ಪುರುಷ ಸ್ವಾತಂತ್ರ್ಯತೆಯನ್ನು ಕೊಟ್ಟಿದ್ದೀವಿ ಅಂತ ಕೊಡುವಂಥ ಆ ಆಜ್ಞೆಯನ್ನು ಮಾಡಿದ್ರಿಂದಾಗಿ ಅಮೆರಿಕಾಡ್ ಕಟ್ ಮಾಡ್ತಾರೆ. ಹೀಗೆ ಮಾಡಿದಾಗ ಅದು ಸ್ವತಂತ್ರವಾಗಿ ಉಸಿರಾಡಿಸ್ತದೆ. ಇಷ್ಟು ದಿವಸ ಯಾರು ಉಸಿರಾಡಿಸ್ತಿದ್ರು? ತಾಯಿ ಉಸಿರಾಡಿಸ್ತಿದ್ದು. ತಾಯಿ ಪಚ್ಚಿಸ್ಕೋತಾ ಇದ್ಲು, ತಾಯಿ ಮಾತಾಡ್ತಾ ಇದ್ಲು, ತಾಯಿ ಅನುಭವಗಳನ್ನು ಪಡೀತಾ ಇದ್ಲು. ಆದರೆ ಅಷ್ಟು ಅನುಭವಗಳು ಯಾರಿಗೆ ಹೋಗ್ತಿದ್ವು? ಮಗುವಿಗೆ. ತಾಯಿ ಏನು ಮಾತಾಡ್ತಾಳೋ ಆ ಮಾತು ಮಗುವಿಗೆ, ತಾಯಿ ಏನು ಅನುಭವಿಸ್ತಾಳೋ ಅದು ಮಗುವಿಗೆ, ತಾಯಿಗೆ ಶೀತ ಆದರೆ ಅದು ಮಗುವಿಗೆ, ತಾಯಿಗೆ ಜ್ವರ ಬಂದರೆ ಅದು ಮಗುವಿಗೆ, ಏನೇನು ತಾಯಿಗೆ ಬರ್ತದೆ ಅಷ್ಟು ಅದು ಹಂಚ್ಕೊತಿದ್ದು. ಯಾಕೆಂದರೆ ಇಂಟರ್ ಕನೆಕ್ಟೆಡ್ ಅಲ್ವಾ, ಹೀಗಾಗಿ ಅದು ಹಂಚ್ಕೊಳ್ತಿತ್ತು. ಯಾವಾಗ ಕತ್ತರಿಸ್ಬಿಡ್ತಾರೆ ಆವಾಗ ಅದು ಅಳುತ್ತದೆ, ಅದು ಅಳುತ್ತದೆ, ಚೀರ್ತದೆ. ಯಾಕೆ ಅಳುತ್ತದೆ ಚೀರ್ತದೆ ಅದು ನಿಮ್ಗೆ ಗೊತ್ತಿರಬೇಕು. ಅದು ಒಮ್ಮೆಲೆ ವಿಪುಲವಾದ ಆಕ್ಸಿಜನ್ ಸಿಕ್ಬಿಡ್ತದೆ ಅದಕ್ಕೆ, ಅಲ್ಲಿ ಮೆಜರ್ಡ್ ಆಕ್ಸಿಜನ್ ಇರ್ತದೆ. ತಾಯಿಯಿಂದ ಮಗುವಿಗೆ ಎಷ್ಟು ಬೇಕೋ ಅಷ್ಟೇ ಸಪ್ಲೈ ಆಗ್ತಿರ್ತದೆ. ಆದರೆ ಇಲ್ಲೇನಾಗ್ಬಿಡ್ತೀಗ, ಒಮ್ಮೆಲೆ ನುಗ್ಗಿಬಿಡ್ತು ಆಕ್ಸಿಜನ್. ಇಷ್ಟೇ ಅಲ್ಲ, ಇನ್ನೇನೇನೋ ಎಲ್ಲ ನುಗ್ಗಿಬಿಟ್ಟು ಒಮ್ಮೆಲೆ. ಅದಷ್ಟು ನುಗ್ಗಿದಾಗ ಮಗುವಿಗೆ ಕನ್ಫ್ಯೂಷನ್ನು, ಗೊಂದಲ, ತಡ್ಕೊಳ್ಳಿಕ್ಕಾಗೋದಿಲ್ಲ. ಆ ಒಂದು ಸಫಕೇಟೆಡ್ ಸ್ಥಿತಿಯೊಳಗೆ ಅದು ಏನಾಗ್ಬಿಡ್ತದೆ, ಅದು ಚೀರ್ಬಿಡ್ತದೆ. ಅದು ಪ್ರಥಮ ಸಂಸಾರದ ದುಃಖದ ಅನುಭವ. ಅದಾದ ನಂತರ ಕೋಟಿ ಕೋಟಿ ಅನುಭವ ಆದರೂ ಕೂಡ ನಮಗೆ ಎಚ್ಚರ ಆಗಿರೋದಿಲ್ಲ. ಭಗವಂತ ಹೇಳ್ತಾನೆ, ಇದು ಸಂಸಾರ ನೋಡಪ್ಪ, ಅಳು. ಡಾಕ್ಟರ್ ಅಂತಾನೆ ಅಳು, ನರ್ಸ್ ಅಂತಾರೆ ಅಳು, ಇದಂಥದ್ದು ಅಳಂಗಿಲ್ಲ ಅಂತ ಸುಮ್ಮನೆ ಕೂತು. ಅವಾಗೇನು ಮಾಡ್ತಾರೆ, ಪಟ ಪಟ ಹೊಡೆದು ಅಳಿಸ್ತಾರೆ. ನಾವೆಲ್ಲ ಅತ್ತೀವಿ. ಇವು ಎರಡು ದ್ವಾರಗಳನ್ನು ಪ್ಲಸ್ ಮಾಡಿದ್ದಾರೆ ಅಲ್ಲಿ. ಸೊ 9 ದ್ವಾರಗಳು ಜೊತೆಗೆ ಇವು ಎರಡು ಸೇರಿ 11 ದ್ವಾರಗಳು. 11 ದ್ವಾರ, ಇನ್ನು ಬರೀ ದ್ವಾರ ಒಂದ ನಡೆಯುವುದಿಲ್ಲ, ದ್ವಾರಪಾಲ, ದ್ವಾರಪಾಲಕರು ಬೇಕಲ್ಲ, 11 ದ್ವಾರಪಾಲಕರು. ಅಧಿಷ್ಠಾತೃ ದೇವತೆಗಳು, ಈ 11 ದ್ವಾರಪಾಲಕರಿಗೆ 11 ದೇವತೆಗಳು. ಅನೇಕ ಪುರ ಉಪಕರಣ, ಪಟ್ಟಣದೊಳಗೆ ಕಮ್ಮಾರ ಇರ್ತಾರೆ, ಬಡಿಗಾರ ಇರ್ತಾರೆ, ಇವರೆಲ್ಲ ಇರ್ತಾರೆ, ಕುಂಬಾರ ಇರ್ತಾರೆ, ಪುರ ಉಪಕರಣಗಳು ಇವರೆಲ್ಲ, ಪುರೋಹಿತರು ಇರ್ತಾರೆ, ಚಮಗಾರ ಇರ್ತಾನೆ, ನಾವೇ ನಾಯಿ ನಾಯಿಕ ಇರ್ತಾನೆ, ನಾಯಿಕ ಅಂತಾರಲ್ಲ ಅವನಿಗೆ, ಕ್ಷೌರಿ ಕ್ಷೌರಿಕ, ಅವ್ನು ನಾಯಿ ಅಂತಲೇ ಕರೀತಾರೆ. ನಾವಿನ ನಾಯಿನ ನಾವಿಕ ಅಲ್ಲ, ನಾವಿಕ ಅಂದರೆ ನಾಯಿ, ಕರೆಕ್ಟ್, ನನ್ನ ನೆನಪದ ನಾಯಿ. ಮನೆಯೊಳಗೆ ಗ್ರಾಮೀಣ ಭಾಗದಲ್ಲಿ ನಾಯಿ ಬಂದಾನ ಅಂತ ಹೇಳೋದಿಲ್ಲ, ನಾಯಿಕ ಬಂದಾನ ಅಂತಲೇ ಹೇಳ್ತಾರೆ. ರೆಸ್ಪೆಕ್ಟ್ಫುಲಿ, ಈಸ್ ರೆಸ್ಪೆಕ್ಟೆಡ್. ಹಾಂ, ಸೊ ಹೀಗಾಗಿ ಇವರೆಲ್ಲ ಪುರ ಉಪಕರಣಗಳು, ಇವರೆಲ್ಲ ಪುರ ಉಪಕರಣಗಳು, ಇವರೆಲ್ಲ ಇದ್ದಾರೆ ನೋಡಿ ನಮ್ಮಲ್ಲೂ ಇದ್ದಾರೆ. ಇವರು ಯಾರು, ಲಿವರು, ಕಿಡ್ನಿ, ಇವರೆಲ್ಲ ಪುರ ಉಪಕರಣಗಳು, ಹಾರ್ಟು, ಡ್ರೈನೇಜ್ ಲೈನು, ವಾಟರ್ ಸಪ್ಲೈ ಲೈನು, ಬ್ಲಡ್ ಸಪ್ಲೈ ಲೈನು, ಇವೆಲ್ಲ ಮೂರು ಲೈನು ಒಳಗಿದ್ದಾವೆ. ಒಂದು ವಾಟರ್ ಸಪ್ಲೈ ಮಾಡ್ತದೆ, ಒಂದು ಡ್ರೈನೇಜ್ ಮಾಡ್ತದೆ, ಇವೆಲ್ಲ ಅಂಡರ್ಗ್ರೌಂಡ್ ಡ್ರೈನೇಜ್. ಹ್ಞೂ, ಹೊರಗೆ ಚರ್ಮದ ಹೊದಿಕೆ, ಮಾನವ ಮೂಳೆ ಮಾಂಸದ ತಡಿಕೆ. ಸೊ ಹೀಗೆ ಈ ಒಳಗೆ ಇದು, ಈ ಹೊರಗೆ ಇಷ್ಟು ಚಂದ ಕಾಣಿಸ್ತದೆ ಬಾಡಿ, ಅದ್ರ ಒಳಗೆ ತೆಗೆದಿಟ್ಬಿಟ್ರೆ ಏ ಅಂತೀವಿ ನಾವು, ಯಪ್ಪ ಇನ್ನು ಎಂದೆಂದು ಬೇಡ ಮರ ಇದು ಅಂತೀವಿ. ಈ KMC ಒಳಗೆ ಮೆಡಿಕಲ್ ಎಕ್ಸಿಬಿಷನ್ ಅಂತ ಒಂದು ಮಾಡ್ತಾರೆ, ಇದೇ ಇತ್ತೀಚೆಗೆ ಮಾಡ್ದಂಗೆ ಕಾಣೋಂಗಿಲ್ಲ, ಹಿಂದಕ್ಕೆಲ್ಲ ಪ್ರತಿ ವರ್ಷ ಮಾಡ್ತಿದ್ರು. ಅದು ಅಲ್ಲಿ ಕೊನೆಗೆ ಎಕ್ಸಿಬಿಷನ್ ಕೊನೆಗೆ ಎರಡು ಕೋಣೆ ಇರ್ತಿದ್ದು, ಒಂದು ಕೋಣೆ ಮೇಲೆ ಬರೀತಿದ್ರು, ಇದು ನೀನು, ಇದು ನಾನು ಅನ್ಕೊಂಡಿದ್ದೆ. ಒಳಗೇನೋ ಕನ್ನಡಿ ಇಟ್ಟಾರೋ ಏನೋ ನೋಡೋಣ ಅಂತ ಒಳಗೆ ಹೋದರೆ ಗಬ್ಬುನಾಥ ಹೊಲಸು, ಕಣ್ಣಿಗೆ ಭಯಾನಕ ದೃಶ್ಯ. ಏನಂದರೆ ನಾಲ್ಗೆ ಹಿರಿದಾರೆ, ಹೊಟ್ಟೆ ಕೊಯ್ದಾರೆ, ಕರಳು ಹೊರಗಿಟ್ಟಾರೆ, ಹೃದಯ ಹೊರಗಿಟ್ಟಾರೆ, ಎಲ್ಲನೂ ಬಿಡಿ ಬಿಡಿ ಬಿಡಿ ಬಿಡಿ ಮಾಡಿ ಇಟ್ಬಿಟ್ಟು ಅಲ್ಲೊಂದು ಟ್ಯಾಗ್ ಮಾಡ್ಯಾರ, ಕಿಡ್ನಿ, ಲಿವರು, ಇಂಡಸ್ಟೈನು, ಎಲ್ಲ ಟ್ಯಾಗ್ ಮಾಡಿ. ಇದು ನಾನು ಬೇಡಪ್ಪ ಬೇಡ ಅಂತ ಮೂಚು ಹೊರಗೆ ಬಂದ್ಬಿಡ್ತೀವಿ. ಆಮೇಲೆ ಮುಂದಿನ ಕೋಣೆ ಹೋಗ್ತೀವಿ, ಇದು ನಿನ್ನ ಬೆಲೆ ಅಂತ ಬರ್ದಿರ್ತಾರೆ. ದಿಸ್ ಇಸ್ ದಿ ಕಾಸ್ಟ್ ಆಫ್ ಯು, ದಿಸ್ ದಿಸ್ ಇಸ್ ವಾಟ್ ಯುವರ್ ರೇಟ್ ಈಸ್. ಏನು ರೇಟು? ನಿನ್ನ ದೇಹದೊಳಗೆ ನಿನ್ನ ದೇಹದೊಳಗೆ ಫಾಸ್ಫರಸ್ ಎಷ್ಟಿದೆ, ನಿನ್ನ ದೇಹದೊಳಗೆ ನೈಟ್ರೋಜನ್ ಎಷ್ಟಿದೆ, ನಿನ್ನ ದೇಹದೊಳಗೆ ಅದೆಷ್ಟಿದೆ ಇದೆಷ್ಟಿದೆ, ಅದೆಲ್ಲ ಒಂದು 5 ಪೈಸಾ 2 ಪೈಸ ಎಲ್ಲ ಸೇರಿ ಆಗಿನ ಕಾಲಕ್ಕೆ 67 ಪೈಸಾ 68 ಪೈಸ. ನಿನ್ನ ದೇಹದ ಬೆಲೆ ಎಷ್ಟು? 67. ಈಗೊಂದು 4 ರೂಪಾಯಿ ಜಾಸ್ತಿ ಆಗಿರ್ಬೇಕು. ಯಾ ಆಕ್ಸಿಜನ್ ಸಿಲಿಂಡರು ಆವಾಗೇನು ರೇಟ್ ಇತ್ತು? ಆ ರೇಟ್ ಇಲ್ಲ ಈಗ, ಅದರ 10 ರಷ್ಟು ರೇಟ್ ಜಾಸ್ತಿ ಆಗಿದೆ ಈಗ. ಸೊ ಎನಿವೆ, ಹೀಗೆ ಇಂಥ ವಿಚಿತ್ರವಾದಂಥ ಈ ಪುರ, ಈ ಪುರ ಉಪಕರಣಗಳೆಲ್ಲ ಇದ್ದು ಸಂಪತ್ತಿ ಇವಷ್ಟನ್ನು ಅವನು ಹೊಂದಿದ್ದಾನೆ. ದರ್ಶನಾಥ ಶರೀರಂ ಪುರಂ. ಆದ್ದರಿಂದ ಈ ಶರೀರವನ್ನು ಏನಂತ ಕರೀತಾರೆ? ಒಂದು ಪುರಂ ಅಂತ ಕರೀಲಿಕ್ಕೆ ಏನು ತೊಂದರೆ ಇಲ್ಲ. ಏನೋ ಒಂದು ಹಾಡಿದೆ ಪುರಂದಾಸರದಾಗ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮ್ಮಣ್ಣ ನಿನ್ನ ನಂಬಿದೆ, ತುಂಬಿದ ಹರಿಗೋ ಲಂಬಿಗ, ಅದಕ್ಕೊಂಬತ್ತು ಛಿದ್ರಗಳಂಬಿಗ, ಪ್ಲಸ್ 2 11 ಛಿದ್ರಗಳ ಅಷ್ಟೇ ಅದಿರೋದು. ಸೊ ಹೀಗೆ ಇದಕ್ಕೆ ಪುರ ಅಂತ ಕರಲಿ ಗಡ್ಡಿ ಇಲ್ಲ. ಪುರಂ ಚ ಸ ಉಪಕರಣ ಸ್ವಾತ್ಮನ ಅಸಂಹತ ಸ್ವತಂತ್ರ ಸಾಮರ್ಥ್ಯಂ ದೃಷ್ಟಂ. ಇವೆಲ್ಲವೂ ಸ ಉಪಕರಣ, ಉಪಕರಣ ಸಹಿತವಾಗಿ ಸ್ವಾತ್ಮನ ಅಸಂಹತ ಸ್ವತಂತ್ರ ಸ್ವಾತಂತ್ರ್ಯಂ ಅರ್ಥಂ ದೃಷ್ಟಂ. ಇಲ್ಲಿ ಆತ್ಮನಿಗೆ ಇವು ಏನಂತಂದರೆ ಕೂಡಿಕೊಂಡು, ಇವೆಲ್ಲವುಗಳಿಂದ ಕೂಡಿಕೊಂಡು ಆತ್ಮನಿಗಾಗಿ ಕೆಲಸ ಮಾಡಿದವು. ಇವಕ್ಕೆ ಸ್ವಾತಂತ್ರ್ಯತೆ ಇಲ್ಲ. ಏನದ ಹೇಳ್ರಿ, ಕಣ್ಣಿಗೇನು ಸ್ವಾತಂತ್ರ್ಯತೆ ಅದು? ಯಾರಿಗಾಗಿ ನೋಡುತ್ತದೆ? ಉಸಿರಾಟ ಯಾರಿಗಾಗಿ ಮಾಡುತ್ತದೆ? ಭೀಷೋದೇತಿ ಸೂರ್ಯ ಭೀಷಾದ್ವಾತ ಪವತೆ ಭೀಷೋದೇತಿ ಸೂರ್ಯ. ಯಾರಿಗೋ ಭಯಪಟ್ಟು ಸೂರ್ಯ ಉದಯ ಆಗ್ತದೆ. ಯಾರಿಗೋ ಭಯಪಟ್ಟು ಗಾಳಿ ಬೀಸ್ತದೆ. ಯಾರಿಗೋ ಭಯಪಟ್ಟು ಒಳಗೋದ ಉಸಿರು ಹೊರಗೆ ಬರ್ತದೆ, ಹೊರಗೋದ ಉಸಿರು ಒಳಗೆ ಬರ್ತದೆ. ಇವು ಯಾರಿಗೆ ಭಯ ಬೀಳ್ತಾ ಇದ್ದಾವೆ? ಅವರಿಗಾಗಿ ಈ ಕೆಲಸ ಮಾಡ್ತಾ ಇವೆಲ್ಲ. ಇವು ಎಷ್ಟು ಎಲ್ಲ ಉಪಕರಣಗಳು ಇದ್ದದ್ದು ಸತ್ಯ, ಇಷ್ಟು ದ್ವಾರಗಳು ಇದ್ದದ್ದು ಸತ್ಯ. ಆದರೆ ಈ ದ್ವಾರಗಳು, ಈ ಉಪಕರಣಗಳು ಇವು ಸ್ವತಂತ್ರವಾಗಿ ಸಾಮರ್ಥ್ಯವನ್ನು ಹೊಂದಿಲ್ಲ. ಇವು ಪರತಂತ್ರ, ಯಾರಿಗಾಗಿಯೋ ಕೆಲಸ ಮಾಡ್ತಾವು, ತಮ್ಮ ಇಚ್ಛೆ ಅಂತ ಕೆಲಸ ಮಾಡೋದಿಲ್ಲ. ಯಾರವನು? ಆತ್ಮ. ಆತ್ಮನಿಗಾಗಿ ಕೆಲಸ ಮಾಡ್ತವೆ. ತಥಾ ಇದಂ ಪುರಸಾಮಾನ್ಯಾತ್ ಅನೇಕ ಉಪಕರಣ ಸಂಹತಂ ಶರೀರಂ ಸ್ವಾತ್ಮನ ಅಸಂಹತ ರಾಜಸ್ಥಾನೀಯ ಸ್ವಾಮಿ ಅರ್ಥಂ ಭವಿತುಂ ಅರ್ಹತಿ. ರಾಜಸ್ಥಾನದ ಒಡೆಯನಿಗಾಗಿ ಇವು ಕೆಲಸ ಮಾಡ್ತವೆ. ರಾಜಸ್ಥಾನಿ ಇದಂ ಪುರ ಸಾಮಾನ್ಯತೆ. ಈ ಪ್ರಕಾರವಾಗಿ ಇವು, ಈ ಶರೀರವು ಒಂದು ಪುರದಂತೆ ಇದೆ ಅನ್ನುವಂತಹ ಒಂದು ಸಾಮಾನ್ಯವನ್ನು ನಾವು ಕಂಡುಕೊಂಡಾಗ, ಇಲ್ಲಿಯೂ ಕೂಡ ಅನೇಕ ಉಪಕರಣ ಸಂಹತಂ, ಅನೇಕ ಉಪಕರಣಗಳಿಂದ ಜೊತೆಗೂಡಿಕೊಂಡು ಈ ಪುರ ಅನ್ನುವಂಥದ್ದು, ಶರೀರಂ ಅನ್ನುವಂಥದ್ದಿದೆ. ಇದು ಸ್ವಾತ್ಮನ ಅಸಂಹತ. ಇದು ಇವು ಏನಂತಂದರೆ, ರಾಜನಿಗೆ ಅಂಟಿಕೊಳ್ಳದೆ ಅಸಂಹತ. ಸಂಹತ ಅಂದರೆ ಕೂಡಿಕೊಂಡು, ಅಸಂಹತ ಅಂದರೆ ಕೂಡಿಕೊಳ್ಳದೆ, ಅಂದರೆ ರಾಜನು ಇವುಗಳಲ್ಲಿ ಕೂಡಿಕೊಂಡಿಲ್ಲ, ಇವು ರಾಜನಲ್ಲಿ ಕೂಡಿಕೊಂಡಿಲ್ಲ, ಆದರೂ ಕೂಡ ಇವು ಕೆಲಸ ಮಾಡ್ತವೆ. ಯಾರಿಗಾಗಿ ಮಾಡ್ತವೆ? ರಾಜನಿಗಾಗಿ ಕೆಲಸ ಮಾಡ್ತವೆ. ಅಸಂಹತ ರಾಜಸ್ಥಾನೀಯ ಸ್ವಾಮಿ ಅರ್ಥಂ, ರಾಜಸ್ಥಾನದಲ್ಲಿದ್ದಂಥ ಇವ ಸ್ವಾಮಿ, ಯಾರು ಸ್ವಾಮಿ? ಆತ್ಮ. ಈ ಸ್ವಾಮಿ ಗೊತ್ತಲ್ಲ, ಈ ಸ್ವಾಮಿಗಾಗಿ ಅವು ಕೆಲಸವನ್ನು ಮಾಡ್ತವೆ. ಸ್ವಾಮಿ ಅರ್ಥಂ ಭವಿತು ಅರ್ಹತಿ. ತಚ್ಚ ಇದಂ ಶರೀರಾಖ್ಯಂ ಪುರಂ ಏಕಾದಶದ್ವಾರಂ, ಏಕಾದಶದ್ವಾರಾಣಿ ಅಸ್ಯ. ತಚ್ಚ ಇಷ್ಟೇ ಅಲ್ಲ, ಈ ಶರೀರ ಅನ್ನುವಂಥದ್ದು ಇದು ಪಟ್ಟಣದಂತೆ ಇದೆ ಅಂತ ಹೇಳಿದ್ವಿ. ಈ ಶರೀರಕ್ಕೆ ಏಕಾದಶ ದ್ವಾರಗಳಿವೆ, 11 ದ್ವಾರಗಳಿವೆ. ಏಕಾದಶ ದ್ವಾರಾಣಿ, ಆ 11 ದ್ವಾರಗಳಿವೆ. ಎಲ್ಲೆಲ್ಲಿವೆ ಇವು? ಸಪ್ತಶೀರ್ಷಣಿ ಸಪ್ತಶೀರ್ಷಣ್ಯಾನಿ ನಾಭ್ಯಾಸಃ ಅರ್ವಾಕ್ ತ್ರೀಣಿ ಶಿರಸ್ಯ ಏಕಂ ತೈ ಏಕಾದಶದ್ವಾರಂ ಪುರಂ. ಕೊಟ್ಟಾರ ನೋಡ್ರಿ, ಸಪ್ತ ಶೀರ್ಷಣ್ಯಾನಿ, 7 ರುಂಡದಲ್ಲಿವೆ. ಈ ರುಂಡ ಇಲ್ಲಿಂದ ಇಷ್ಟು ಭಾಗ ರುಂಡ ಇದು, ಈ ರುಂಡದಲ್ಲಿ ಎಷ್ಟಿವೆ? 7 ಅವ್ರು ಹೇಳ್ತಾರೆ, 7 ನೀವು ಎಣಿಸ್ಕೊಳ್ರಿ, ಕೆಲವು ಮಂದಿಗೆ 8 ಇರ್ಬೋದು, 8 ಇರ್ಬೋದು. ಶೀರ್ಷಣಿ, ಶೀರ್ಷಣಿ ಎಷ್ಟಿವೆ? 7 ಸಪ್ತ. ಆಮೇಲೆ ನಾಭ್ಯ, ನಾಭಿ ಹೊಕ್ಕಳ, ಅದನ್ನು ಸಹಿತವಾಗಿ ತ್ರೀಣಿ ಎಲ್ಲಿವೆ? ಅರ್ವಾಕ್ ಕೆಳಭಾಗದಲ್ಲಿ, ನಾಭಿಯಿಂದ ಕೆಳಭಾಗದಲ್ಲಿ ನಾಭಿ ಸಹಿತವಾಗಿ 3 3 ಇದೊಂದು ಎಷ್ಟಾಯಿತು? 4 ಮುಖದಲ್ಲಿ ಎಷ್ಟಾಯಿತು? 7 7 4 11 ಆಯ್ತಲ್ಲ. ಈಗ ಏಕಾದಶ ದ್ವಾರಂ, ಏಕಾದಶ ದ್ವಾರಾಣಿ ಸಪ್ತ ಶೀರ್ಷಣ್ಯಾನಿ ನಾಭ್ಯಾಸ ಸ ಅರ್ವಾಕ್ ತ್ರೀಣಿ ಶಿರಸ್ಯ ಏಕಂ. ಶಿರಸ್ಯ ಏಕಂ ನೆತ್ತಿ, ನೆತ್ತಿಯಲ್ಲಿ 1 ಎಷ್ಟಾದ್ರು ಏಕಾದಶ ಆದ. ತೈಹಿ ಏಕಾದಶದ್ವಾರಂ ಪುರಂ. ಆಯಿತು, 11 ದ್ವಾರಗಳಿಂದ ಕೂಡಿದಂಥ ಇದೊಂದು ಪಟ್ಟಣ. ಯಾರಿಗೆ ಈ ಪಟ್ಟಣ? ಕಸ್ಯ, ಈ ಪಟ್ಟಣ ಯಾರಿಗೆ? ಮನೆ ಕಟ್ಸಿದ್ವಿ, ಮನೆ ಯಾರಿಗೆ ಕಟ್ಸಿದ್ವಿ? ಯಾರಿಗೆ? 11 ಬಾಗಿಲು, 11 ದ್ವಾರಪಾಲಕರು, ಅದಕ್ಕೆ 11 ದೇವತೆಗಳು. ಯಾರಿಗೆ? ಅದಕ್ಕೆ ಹೇಳ್ತಾರೆ, ಕಸ್ಯ ಅಜಸ್ಯ ಜನ್ಮಾದಿ ವಿಕ್ರಯ, ಜನ್ಮಾದಿ ವಿಕ್ರಯಾರಹಿತಸ್ಯ ಆತ್ಮನಃ ರಾಜಸ್ಥಾನೀಯಸ್ಯ ಪುರಧರ್ಮ ವಿಲಕ್ಷಣಸ್ಯ. ಆತ್ಮನಿಗಪ್ಪ ಈ ಪಟ್ಟಣ, ಆತ್ಮನಿಗೆ, ಆತ್ಮನಿಗೆ ಇದ್ದಂತೆ ಈ ಒಂದು ಪಟ್ಟಣ ಇದೆ, ಇದ್ದಂತೆ ಇದೆ. ಆತ್ಮನಿಗೆ ಅಂತ ಹೇಗೆ ಹೇಳ್ತೀರಾ? ಅಜಸ್ಯ, ಅಜಸ್ಯ ಅಂದರೆ ಜನ್ಮರಹಿತನಾದವನಿಗೆ. ಅದಕ್ಕೆ ಹೇಳ್ತಾರೆ ಜನ್ಮಾದಿ ವಿಕ್ರಿಯಾರಹಿತಸ್ಯ. ಜನ್ಮಾದಿ ಆದಿಯೊಳಗೆ ಏನಾಗ್ತೀರಿ? ಕ್ಯಾ ಬಾತೆ ಜಾಯತೆ ಅಸ್ಥಿ, ಅಸ್ಥಿ ಆನಂತರಂ ವರ್ಧತೆ, ವರ್ಧತೆ ಆನಂತರಂ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಏತಾನಿ ಷಡ್ ವಿಕಾರಾಣಿ. ಇವು 6 ವಿಕಾರಗಳು. ಈ 6 ವಿಕಾರಗಳು ಯಾರಿಗಿವೆ? ಆತ್ಮನಿಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ ಏನಂತೇಳಿ, ಜನ್ಮಾದಿ ವಿಕ್ರಿಯಾ ರಹಿತಸ್ಯ ಜನ್ಮ ಇತ್ಯವಿ ಆರೇನಿವು ಷಡ್ ವಿಕಾರಾಣಿ. ಈ ವಿಕಾರಗಳು ಇಲ್ಲದೇ ಇದ್ದಂಥದ್ದು ಯಾವುದೋ, ಈ ಆರು ವಿಕಾರಗಳು ಯಾರಿಗೆ ಇಲ್ಲವೋ ಆತ್ಮನಃ, ಆ ಆತ್ಮನಿಗೆ. ಅವನು ಹೇಗಿದ್ದಾನೆ ಆತ್ಮ ಅಂದರೆ ರಾಜಸ್ಥಾನೀಯಸ್ಯ, ಅವನು ಇವೆಲ್ಲವಕ್ಕೂ ಒಡೆಯನಾಗಿದ್ದಾನೆ. ಆದರೆ ಪುರಧರ್ಮ ವಿಲಕ್ಷಣಸ್ಯ, ನಿರ್ಲಿಪ್ತನಾಗಿದ್ದಾನೆ ಇವೆಲ್ಲವುಗಳಿಗೂ ಒಡೆಯನು. ಅರ್ಥಾತ್ ಅವನ ಚೈತನ್ಯದಿಂದಲೇ ಇವೆಲ್ಲವೂ ಚೇತನಗೊಂಡಿವೆ. ಬೆಸ್ಟ್ ಉದಾಹರಣೆ ಅಂತಂದರೆ, ಇದು ಭಾರಿ ಸುಂದರವಾಗಿದೆ. ಕಾದ ಹಂಚಿನಿಂದಾಗಿಯೇ ದೋಸೆ ಸಿದ್ಧವಾಗ್ತದೆ, ಆದರೆ ಹಂಚಿಗೂ ದೋಸೆಗೂ ಏನೂ ಸಂಬಂಧ ಇಲ್ಲ. ಎಲ್ಲರಿಗೂ ದೋಸೆ ಮಾಡಿಕೊಡ್ತದೆ ಅಂದರೆ ಏನು, ಹಂಚು ದೋಸೆಗೆ ಒಡೆಯ. ಆದರೆ ದೋಸೆಯಿಂದ ಹಂಚಿಗೆ ಏನು ಪ್ಲಸ್ಸು ಏನು ಮೈನಸ್ಸು? ಅದು ಗರಿಗರಿ ಆದರೂ ಅಷ್ಟೇ, ಅದು ಸಾಫ್ಟ್ ಆದರೂ ಅಷ್ಟೇ, ಅದು ಸುಟ್ಟು ಹೋದ್ರು ಅಷ್ಟೇ, ಅದು ಹತ್ತಿ ಹೋದ್ರು ಅಷ್ಟೇ. ಹೌದಲ್ಲ ಆತ್ಮ, ಬೆಳಗಾದರೂ ಅಷ್ಟೇ, ಕೆಂಪಾದರೂ ಅಷ್ಟೇ. ಯಾರ್ಯಾರಿಗೆ ಹೇಗೆ ಬೇಕೋ ಹಾಗಾಗಿ ಮಾಡ್ಕೋತೀರ, ಮಾಡಿಕೊಡ್ರಿ. ಅಪ್ಪಿ ತಪ್ಪಿ ಅನ್ಬಾರ್ದು. ನಾವು ಮಾಡ್ಕೋತೀವಿ ಅಂದ್ಮೇಲೆ ನಿಂದೇ ನಿನ್ನ ಕೆಲಸ ಹೋಗಂತ ಅಂದ್ಬಿಡ್ರಿ ಅವಾಗ. ಸೊ ಆತ್ಮನಿಗೆ ಹೋಗಿ ಅಂದ್ಬಿಡ್ರಿ. ಇದನ್ನೇ ಕೇನೋಪನಿಷತ್ತಲ್ಲಿ ಹೇಳ್ತಾರೆ, ಆ ಹುಲ್ಲು ಕಡ್ಡಿಯನ್ನು ಯಾರಿಗೂ ಅಲುಗಾಡಿಸ್ಲಿಕ್ಕಾಗೋದಿಲ್ಲ. ವಾಯು ಬರ್ತಾನೆ, ಜಲ ಬರ್ತಾನೆ, ಅಗ್ನಿ ಬರ್ತಾನೆ, ಆ ಹುಲ್ಲು ಕಡ್ಡಿಯನ್ನು ಸುಟ್ಟಾಕೋ ಪ್ರಯತ್ನ ಮಾಡ್ತಾರೆ, ಸೋತು ಹೋಗ್ತಾರೆ. ಎಲ್ಲ ಜೀರೋ, ಸಿಕ್ಸರ್ ಹೊಡಿತೇವೆ ಅಂತ ಬರ್ತಾರೆ, ಎಲ್ಲ ಜೀರೋ, ಬ್ಯಾಟ್ ಬಗಲಾಕಿಟ್ಕೊಂಡು ಹಿಂಗೆ ಹಿಂಗೆ ಹಿಂಗೆ ಹೋಗಿರ್ತಾರೆ. ಎಲ್ಲರೂ ಬ್ಯಾಟಿಂಗ್ ಝೀರೋ ಸೀರೀಸ್. ಕೊನೆಗೆ ಇಂದ್ರನೇ ಬರ್ತಾನೆ ಕ್ಯಾಪ್ಟನ್. ಇಂದ್ರನೇ ಬರ್ತಾನೆ, ಏ ನಿಮ್ಮ ಕಡೆಯಿಂದ ನಾನೇ ಹೋಗಿ ನೋಡ್ತೀನಿ. ಆ ಇಂದ್ರ ಬಂದ ತಕ್ಷಣ ಅದು ಮಾಯಾಗಿ ಹೋಗ್ಬಿಡ್ತು. ಅದೇ ಜಾಗದೊಳಗೆ ಅವಳು ಮಾಯ, ಅವಳು ಬಂದು ಪ್ರತ್ಯಕ್ಷ ಆಗಿ ನಿಂತಿರ್ತಾಳೆ. ಅವಾಗ ಇವ್ ಕೇಳ್ತಾನೆ, ಆಗಲೇ ಒಬ್ಬ ಯಕ್ಷ ಬಂದಿದ್ದಲ್ಲ, ಆ ಯಕ್ಷ ಯಾರದು ಯಕ್ಷ ಅಂತ. ಆವಾಗ ಮಾಯಾ ಹೇಳ್ತಾಳೆ, ನೀವು ಏನು ನಾವು ಗೆದ್ವಿ ನಾವು ಗೆದ್ವಿ ನಾವು ಸಾಧಿಸಿದ್ವಿ ಇದೆಲ್ಲ ನಮ್ಮ ಸಾಧನೆ ನಮ್ಮ ಸಾಧನೆ ಅಂಥೇಳಿ ನೀವು ಕುಡಿದು ಕುಡಿದು ಜಿಗಿದಾಡಿ ಹಾರಾಡ್ತಾ ಇದ್ರಿ, ಡ್ಯಾನ್ಸ್ ಮಾಡ್ತಾ ಇದ್ರಿ, ನಮ್ಮದೇ ಜಯ ನಮ್ಮದೇ ಜಯ ಅಂತ ಹೇಳ್ತಾ ಇದ್ರಿ. ಅದೆಲ್ಲ ಜಯಕ್ಕೂ ಕಾರಣವಾಗಿರುವಂತಹ ಬ್ರಹ್ಮನೇ ಇಲ್ಲಿ ಬಂದಿದ್ದ, ಬ್ರಹ್ಮನೇ ಇಲ್ಲಿ ಬಂದಿದ್ದ. ಆವಾಗ ನಿಮ್ಮೊಳಗೆ ಏನು ಶಕ್ತಿ ಉಳಿಲಿಲ್ಲ, ಅದಕ್ಕೆ ಅದನ್ನು ಸುಡಲಿಕ್ಕೆ ನಿಮ್ಮ ಕಡೆಯಿಂದ ಆಗಲಿಲ್ಲ, ಅದನ್ನು ತೋಯಿಸ್ಲಿಕ್ಕೂ ನಿಮ್ಮ ಕಡೆಯಿಂದ ಆಗಲಿಲ್ಲ. ಯಾಕೆ ನಿಮ್ಮ ಒಳಗಿರುವ ಚೈತನ್ಯವೇ ಇಲ್ಲಿ ಬಂದು ನಿಂತು ಬಿಟ್ಟಿತ್ತು. ಈಗ ನಿಮ್ಮ ಒಳಗಿರುವ ಚೈತನ್ಯವೇ ಇಲ್ಲಿ ಬಂದು ನಿಂತ ಮೇಲೆ ನಿಮ್ಮ ಚೈತನ್ಯ ಎಲ್ಲಿದೆ ಅನ್ನುವ ಈ ಒಂದು ಕಥೆಯನ್ನು ಆ ಯೂಸ್ಲೆಸ್ ಫೆಲೋ ಹೇಳಿದರು. ಯಾರಿಗೆ ಉಪನಿಷತ್ತು ಹೇಳ್ತೀವಿ ಅಂತ ಕರ್ಕೊಂಬಂದ್ರಿ, ಇನ್ನೂ ಉಪನಿಷತ್ತ ಹೇಳಿಲ್ಲಲ್ಲ ಅಂತ ಒಬ್ಬ ಕೇಳಿದ್ನಲ್ಲ, ಆವಾಗ ಅವನಿಗೆ ಈ ಕತೆ ಹೇಳಿದರು ಅವರು. ನಿನ್ನೊಳಗಿರೋ ಚೈತನ್ಯ ಏನು ಅಂತಂದರೆ ಎಲ್ಲದಕ್ಕೂ ಒಡೆಯ, ಬಟ್ ಯಾರಿಗೂ ಅಂಟಿಕೊಂಡಿಲ್ಲ, ಅವನು ನಿರ್ಲಿಪ್ತನಿದ್ದಾನೆ. ಅದನ್ನು ಈ ಮಾತನ್ನು ಇಲ್ಲಿ ನಾವು ನೆನಪಿಸ್ಕೋಬೋದು. ಬೇಕಾದರೆ ಏನಂತೇಳಿ, ಪುರಧರ್ಮ ವಿಲಕ್ಷಣಸ್ಯ, ಈ ಪುರ ಉಪಕರಣಗಳು, ಈ ಪುರಧರ್ಮ, ಈ ಪುರದ್ವಾರ, ಈ ಪುರ, ಇವು ಯಾವಕ್ಕೂ ಅವನು ಅಂಟಿಕೊಂಡಿಲ್ಲ. ಆತ್ಮ ಅಂದರೆ ಕಾದ ಹಂಚು, ಜೀವಾತ್ಮ ಅಂದರೆ ಸುಟ್ಟು ದೋಸೆ. ಅಷ್ಟದ ನೋಡ್ರಿ, ಹೆಂಗೆ ಮಾಡ್ತೀರಿ ಮಾಡಿಕೊಡ್ರಿ. ಅದಕ್ಕೆ ಈ ಪುರಧರ್ಮಗಳಿಂದ ವಿಲಕ್ಷಣನಾದವನು ಆತ್ಮ, ಅವನು ಜನ್ಮಾದಿ ವಿಕ್ರಿಯಾರಹಿತನು, ಅವನು ರಾಜಸ್ಥಾನೀಯ ಅಂದರೆ ರಾಜಸ್ಥಾನದಲ್ಲಿ ಇದ್ದವನು, ಮಹಾರಾಷ್ಟ್ರದಲ್ಲಲ್ಲ ರಾಜಸ್ಥಾನ, ಆ ಆತ್ಮನು ಒಡೆಯ. ಹೋಗಲಿ ಅವನಿಗೆ, ಮತ್ತೇನು ನೀವು ಹೇಳಿ ಬಯಸ್ತೀರಿ ಅವನ ಬಗ್ಗೆ? ಅವಕ್ರಚೇತ ಸಹ ಅವಕ್ರಂ ಅಕುಟಿಲಂ ಆದಿತ್ಯ ಪ್ರಕಾಶವತೆ ನಿತ್ಯಂ ಇವ ಅವಸ್ಥಿತಂ ಏಕರೂಪಂ ಚೇತಃ ವಿಜ್ಞಾನಂ ಅಸ್ಯ ಇತಿ ಅವಕ್ರಚೇತಸಃ ಅವಕ್ರಚೇತಃ. ಅವಕ್ರಚೇತಸಃ ವಕ್ರಗಳು ಇಲ್ಲದೇ ಇದ್ದವನು. ಏನು ವಕ್ರ ಅಂದರೆ ಅಕುಟಿಲಂ, ಅಲ್ಲಿ ಖಂಡತ್ವ ತುಂಡತ್ವ ವಕ್ರತ್ವ ಅನ್ನುವ ಯಾವ ವಿಕಾರಗಳು ಇಲ್ಲ. ಈಗ ವಸ್ತು ತುಂಡಾಗ್ತದೆ, ವಸ್ತು ಸಟ್ ಆಗ್ತದೆ, ವಸ್ತು ವಿಕಾರಕ್ಕೆ ಒಳಗಾಗ್ತದೆ. ಅಂತಹ ಯಾವ ವಿಕಾರಕ್ಕೂ ಒಳಗಾಗದೇ ಇರುವಂತಹದ್ದನ್ನು ಅವಕ್ರಮ್ ಅಂತೇಳಿ ಕರೆದರೆ ಅಕುಟಿಲಂ. ಮತ್ತು ಹೇಗಿದೆ ಇದು? ಆದಿತ್ಯ ಪ್ರಕಾಶವತ ಸೂರ್ಯಪ್ರಕಾಶದಂತೆ ನಿತ್ಯಂ ಇವ ಪ್ರತಿ ಕ್ಷಣವೂ ಕೂಡ ಅವಸ್ಥಿತಂ, ಕ್ಷಣ ಕ್ಷಣ ಮಧ್ಯದಲ್ಲಿ ಕ್ಷಣದಲ್ಲಿಯೂ ಕ್ಷಣ ಕ್ಷಣ ಮಧ್ಯದಲ್ಲಿಯೂ ಸತತವಾಗಿ ಇದು ಲಭ್ಯ ಇದೆ. ಹೇಗೆ ಲಭ್ಯ ಇದೆ? ಅನೇಕ ರೂಪ ಅಲ್ಲ, ಏಕರೂಪಂ ಚೇತಃ. ಇದು ಏಕರೂಪವಾಗಿ ಅರಿವೇ ತಾನಾಗಿ ಲಭ್ಯ ಇದೆ. ವಿಜ್ಞಾನ ಅಂತ ಶಬ್ದ ಕೊಟ್ಟಾರೆ, ಅದಕ್ಕೆ ಅರಿವು ಅನ್ನೋ ಶಬ್ದವನ್ನು ಇತರಲ್ಲಿ ಕಟ್ಟಿಲ್ಲ. ಚೇತಃ ವಿಜ್ಞಾನಂ ಅಸ್ಯ ಇತಿ ಅವಕ್ರಚೇತಃ, ಇದಕ್ಕೆ ಅವಕ್ರಚೇತಃ ಅಂದರೆ ಅಕುಟಿಲಂ ಅಂತ ಕರೀತಾರೆ. ತಸ್ಯ ಅವಕ್ರಚೇತಸಃ ರಾಜಸ್ಥಾನೀಯಸ್ಯ ಬ್ರಹ್ಮಣಃ ಯಸ್ಯ ಇದಂ ಪುರಂ ತಂ ಪರಮೇಶ್ವರಂ ಪುರಸ್ವಾಮಿನಂ. ಇವನಿಗೆ ಪುರಸ್ವಾಮಿ ಅಂತ ಕರಿಬಹುದು, ಪರಮೇಶ್ವರ ಅಂತ ಕರಿಬಹುದು, ಪರಮಾತ್ಮ ಅಂತ ಕರಿಬಹುದು. ಗೊತ್ತಾಯ್ತಲ್ಲ, ಇವನಿಗೆ ರಾಜ ಅಂತ ಕರಿಬೋದು, ಬ್ರಹ್ಮ ಅಂತ ಕರಿಬೋದು. ಇಂಥವನಿಗೆ ಸೇರಿದ ಪಟ್ಟಣ, ಈ ಪಟ್ಟಣದ ಒಡೆಯ ಇವನು, ಅವನೇ ನೀನು. ಏತದ್ವೈ ತತ್, ಅವನೇ ನೀನು. ಹೌದೋ, ಅವನು ಹೇಗಿದ್ದಾನವನು? ಅವನು ಅವಕ್ರಚೇತಸಃ ರಾಜಸ್ಥಾನೀಯಸ್ಯ ಬ್ರಹ್ಮಣಃ, ಬ್ರಹ್ಮನಿಗೆ, ರಾಜಸ್ಥಾನೀಯವಾದ ಬ್ರಹ್ಮನಿಗೆ, ವಿಕಾರಗಳಿಂದ ರಹಿತನಾದ ಚೈತನ್ಯವೇ ತಾನಾದ ಬ್ರಹ್ಮನಿಗೆ, ಇದಂ ಪುರಂ ಈ ಪಟ್ಟಣವು, ಆ ಪರಮೇಶ್ವರನಿಗೆ, ಆ ಪುರಸ್ವಾಮಿಗೆ. ಎಲ್ಲ ವಿಶೇಷಣಗಳು ಅವನಿಗೇನೆ, ಅವನು ಸರ್ವ ವಿಶೇಷರಹಿತ, ಅವನಲ್ಲಿ ಯಾವ ವಿಶೇಷಗಳು ಇಲ್ಲ. ಸ್ತುತಿಪರವಾಗಿ ಅವನಿಗೆ ವಿಶೇಷಗಳನ್ನು ಇಲ್ಲಿ ಸೇರಿಸಿದ್ದಾರೆ. ಅನುಷ್ಠಾಯ ಧ್ಯಾತ್ವಾ, ಇಲ್ಲಿ ಉಪಾಸನ ಅಂತ ಅನ್ಕೋಬಾರ್ದು, ಇಲ್ಲಿ ಉಪಾಸನ ಅಂತ ಅನ್ಕೋಬಾರ್ದು. ಇಲ್ಲೇನು ಹೇಳಬೇಕು? ನಿಧಿಧ್ಯಾಸನ, ಶ್ರವಣ ಮನನ ನಿಧಿಧ್ಯಾಸನ, ಏಕಮುಖವಾದ ಚಿಂತನೆ. ತದ್ಬ್ರಹ್ಮ ಅಹಮಸ್ಮಿ. ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮ ರೂಪ ಗುಣ ದೋಷ ವರ್ಜಿತಂ ದೇಶ ಕಾಲ ವಿಷಯಾತಿ ವರ್ತಿಯತ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಆತ್ಮನಿ ಭಾವಯ, ಭಾವಯ ಅಂದ್ರೇನು? ಧ್ಯಾನಿಸು, ಧ್ಯಾನಿಸು ಅಂದ್ರೇನು, ಸತತವಾಗಿ ಅದೇ ಮುಖದಲ್ಲಿ ಚಿಂತನೆ ಮಾಡು. ಏನು ಮುಖ ಅದು? ಬ್ರಹ್ಮ ತ್ವಂ ಅಸಿ, ತದ್ಬ್ರಹ್ಮ ತ್ವಂ ಅಸಿ, ತದ್ಬ್ರಹ್ಮ ತ್ವಂ ಅಸಿ, ಅದು ಚಿಂತನೆ. ಇದು ಬೇಕು ನಮಗೆ, ನೀವು ಹಿಂಗೆ ಅನ್ನಬಾರ್ದು. ಅದನ್ನು ಹೇಳಿದ್ದ ಕೇಳಿದ್ದು ಎರಡು ಸಲ ಅಂತ ಕೇಳು ಸ್ವಾಮಿ, ಅನ್ನಬಾರ್ದು ಅದನ್ನು. ಯಾಕಂತಂದರೆ 30 ವರ್ಷದಿಂದಲೂ ನೊಣ ಹಾರಾಡು, ಆ ಕ್ಯಾಂಟೀನ್ಗೆ ಹೋಗಿ ಇಡ್ಲಿ ಸಾಂಬಾರು ಪ್ರತಿ ದಿವಸ ಬೆಳಗ್ಗೆ ತಗೊಳ್ಳುವಾಗ ನಿನಗೆ ದಿನಾನು ಇದೆ ಏನ್ರಿ ಅಂತ ಎಂದೂ ಕೇಳಲಿಲ್ಲ. ನೀನು ತಿಂದೇಗಿಲ್ಲೋ? ನಿನ್ನ ಹೆಸರು ಹುಟ್ಟದಾಗಿನಿಂದ ಎಲ್ ಕೆ ಜಿ ಯು ಕೆ ಜಿ ಕ್ಲಾಸ್ನಾಗಿಂದ ರಾಮು ರಾಮು ರಾಮು ರಾಮು ರಾಮು ರಾಮು ಕೇಳಿಸ್ಕೊಂಡೆ ಇಲ್ಲೋ? ಒಬ್ಬರಿಗರಿ ಏನ್ರಿ ಹಾಗಲಿಲ್ಲ ನಂಗೆ ರಾಮು ಅಂತೀನಿ, ಬೇರೆ ಏನಾರ ಅಂದ್ರೇನು? ಕೊನೆಗೆ ಅದು ಎಷ್ಟು ಮಟ್ಟಿಗೆ ರೂಢಿ ಆಗ್ಬಿಡ್ತಂದ್ರೆ ರಾಮು ಅಂದ್ರೆ ನಾನಾ? ಜೀವನದ ಇತರ ಇನ್ನು ಯಾವ ಕ್ಷೇತ್ರದಲ್ಲಿಯೂ ಕೂಡ ನೀ ಆತ್ಮ ನೀ ಆತ್ಮ ನೀ ಆತ್ಮ ಅಂತ ಯಾರೂ ಹೇಳೋದಿಲ್ಲ. ಏನಂತ ಹೇಳ್ತಾರೆ, ನೀ ಸಾಲಗಾರ, ನೀ ಜೀವ, ನೀ ಪಾಪಿ, ನೀ ದುಃಖಿ, ನೀ ಪುಣ್ಯವಂತ, ನೀ ಶ್ರೀಮಂತ, ನೀ ಬಡವ, ನೀ ಕೋಪಿಷ್ಟ, ನೀ ತಾಪಿಷ್ಟ, ಏನು ಬರೀ ಇವನೇ ಹೇಳ್ತಾರೆ ಎಲ್ಲರು. ನೀ ಆ ಜಾತಿಯ, ಇದು ಆಧುನಿಕ, ಆ ಜಾತಿಯ, ಈ ಜಾತಿಯ, ಇಷ್ಟು ಸಂಸ್ಕಾರಗಳು ರಿಪ್ಲೇಸ್ ಆಗಬೇಕು. ವಿರೋಧಾಭಾಸದಿಂದ ಕೂಡಿದ ಸಂಸ್ಕಾರ. ತದ್ಬ್ರಹ್ಮ ತ್ವಮಸಿ, ಆತ್ಮನಿ ಭಾವಯ, ಆತ್ಮನಿ ಭಾವಯ. ಅವ ಹಿಂದಿದ್ದಾನ ಅನ್ಬೇಡ, ಅವ ಮ್ಯಾಲಿದ್ದಾನ ಅನ್ಬೇಡ, ಎಲ್ಲೋ ಇದ್ದಾನ ಅನ್ಬೇಡ, ಎಲ್ಲ ಕಡೆಗೆ ಇದ್ದಾನ ಅಂತಲೂ ಹೇಳಲಿಕ್ಕೆ ಹೋಗ್ಬೇಡ. ಅವನು ನಾನೇ. ಅದು ನಿನಗೆ ಸ್ಪಷ್ಟ ಆದ ಸಾಕು. ತೆರೆಗೆ ಇದು ಸ್ಪಷ್ಟ ಆಗಬೇಕು. ನಾ ತೋರ್ಲಿಕ್ಕೆ ತೆರೆ ಅಷ್ಟೇ ವಿನಃ ನಾನು ತೆರೆ ಅಲ್ಲ. ನಾನು ನೀರು. ಅದಕ್ಕೆ ಅದು ಸ್ಪಷ್ಟ ಆಗಬೇಕು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ. ಆ ತೆರೆ, ಆ ಅಲೆಗೆ ನಾನು ನೀರೇ ನೀರು, ಅನ್ಯಥಾ ಇನ್ನೊಂದು ಏನೂ ಅಲ್ಲ. ನೀರಾನಂದ ಸ್ವಾಮಿಗಳ ಉಪನ್ಯಾಸ ಕೇಳಿ, ಅವರ ಮಾರ್ಗದರ್ಶನದೊಳಗೆ ಆ ತೆರೆಗೆ ಸಾಕ್ಷಾತ್ಕಾರ ಆತು. ಏನಂತ ಸಾಕ್ಷಾತ್ಕಾರ ಆತು? ನಾ ತೆರೆ ಅಲ್ಲ, ನಾ ನೀರೇ ಅಂತ ಸಾಕ್ಷಾತ್. ಈಗ ಅದು ಕಣ್ ತೆಗೆದು ನೋಡಿದ್ರೆ ಏನು ಕಾಣಿಸ್ತದೆ? ಅದಕ್ಕೆ ಅನೇಕ ತೆರೆಗಳು ಕಾಣ್ತಾವೋ, ಏನು ನೀರು ಕಾಣಿಸ್ತದ? ಮೊದಲು ಯಾಕೆ ತೆರೆಗಳು ಕಾಣಿಸ್ತಿದ್ವು? ತನ್ನನ್ನು ತಾನೇ ನನ್ಗೊಡಿತ್ತು. ಎಂಥ ತೆರೆ? ಅಲ್ಪ, ಪಾಪಿ, ಚೋಟ, ನಾನು ದುರ್ಬಲ, ನನ್ನ ಕಡೆ ಏನೂ ಆಗೋದಿಲ್ಲ, ಇವರೆಲ್ಲ ಕೇರ ಮಾಡೋದಿಲ್ಲ, ಎಲ್ಲರೂ ನಂಗೆ ಹೊರಗೆ ಹಾಕ್ತಾರೆ, ದೂಡ್ತಾರೆ, ಒತ್ತಾರೆ, ಏನು ಚಟ್ನಿ ಮಾಡ್ತಾರೆ ಅಂತ ಎಲ್ಲರ ಮೇಲೂ ಸಿಟ್ಟದಕ್ಕೆ, ಅವ್ರ ಆ ತೆರೆ ಮೇಲೆ, ಈ ತೆರೆ ಮೇಲೆ, ಎಲ್ಲ ತೆರೆ ಮೇಲೆ ಸಿಟ್ಟದಕ್ಕೆ. ಆದರೆ ಆವಾಗ ಯಾವಾಗ ನೀರಾನಂದ ಸ್ವಾಮಿಗಳಿಂದ ಉಪನ್ಯಾಸ ಕೇಳಿ ನಾ ತೆರೆ ಅಲ್ಲ ನಾನು ನೀರೇ ನೀರು ಅಂತದಕ್ಕೆ ಯಾವಾಗ ಅರ್ಥ ಆಗೋಯಿತು, ಆವಾಗ ಸಣ್ಣ ತೆರೆನೂ ಕಾಣಲಿಲ್ಲ, ದೊಡ್ಡ ತೆರೆನೂ ಕಾಣಲಿಲ್ಲ, ದುಡೋರು ಯಾರಿಲ್ಲ, ಚಟ್ನಿ ಮಾಡೋರು ಯಾರಿಲ್ಲ, ಯಾಕಂದ್ರೆ ಎಲ್ಲ ಕಡೆಗೆ ಇರೋದು ಯಾರು? ನಾನೇ. ಇಷ್ಟ ಜೀವಾತ್ಮ ಪರಮಾತ್ಮ ಐಕ್ಯ, ಜೀವೇಶ್ವರ ಐಕ್ಯ ಅಂದರೆ ಇಷ್ಟ ಇರೋದು. ಇದಕ್ಕೆ ಹೆಚ್ಚಿನ ಏನಿಲ್ಲ. ನೀವು ಏನೇನೋ ತಿಳ್ಕೊಂಬಿಟ್ಟಿರಿ, ಅದು ಏನೂ ಇಲ್ಲ ಇದರೊಳಗೆ. ಪ್ರಾಣ ಜಗ್ಗೋದಿಲ್ಲ, ಪ್ರಾಣ ಹಿಂಡೋದಿಲ್ಲ, ಪ್ರಾಣ ನಿಲ್ಲಿಸೋದಿಲ್ಲ, ಬ್ರಾಹ್ಮಣ ಹೊರ. ಯು ಆರ್ ಜಸ್ಟ್ ದೇರ್. ಅದನ್ನು ಯಾರೂ ಅಲ್ಲಗಳಿದಕ್ಕಾಗೋದಿಲ್ಲ. ನಮ್ಮ ಇರುವಿಕೆ ಮಾತ್ರ. ಶರೀರದಿಂದ ನೋಡಿದರೆ ಮನುಷ್ಯನ ಇರುವಿಕೆ, ಸುಖ ದುಃಖಗಳಿಂದ ನೋಡಿದರೆ ಮನಸ್ಸಿನ ಇರುವಿಕೆ, ಬುದ್ಧಿಯಿಂದ ನೋಡಿದರೆ ತಿಳುವಳಿಕೆ ಇರುವಿಕೆ, ಪ್ರಾಣದಿಂದ ನೋಡಿದರೆ ಉಸಿರಾಟ ಇರುವಿಕೆ. ಇವಾವುಗಳಿಂದ ನೋಡಬೇಡ್ರಿ, ಬಿಟ್ಟು ನೋಡ್ರಿ, ಇರುವಿಕೆ ಮಾತ್ರ. ಈ ಇರುವಿಕೆಗೆ ಏನು ಕಷ್ಟಪಡಬೇಕು? ಆಗುವಿಕೆ ಆಯ್ತು ಅಂದ್ರೆ ಕಷ್ಟಪಡಬೇಕು. ನಟ ಸಾರ್ವಭೌಮ ರಾಜ್ಕುಮಾರ ತಾನು ತಾನಾಗೆ ಉಳಿಲಿಕ್ಕೆ ಏನು ಕಷ್ಟಪಡ್ತಾನವ? ಆದ್ರೆ ಬೀಡ್ರ ಕಣ್ಣಪ್ಪ ಆಗಲಿಕ್ಕೋ ಗುರಾ ಕುಂಬಾರ ಆಗಲಿಕ್ಕೋ ಏನು ಮಾಡಬೇಕಾಗ್ತದೆ? ಹ್ಞೂನ್ರಿ, ಅಷ್ಟು ವೇಷ ಹಾಕ್ಕೋಬೇಕು, ಅಷ್ಟು ಮೇಕಪ್ ಮಾಡ್ಕೋಬೇಕು, ಆಮೇಲೆ ಡೈಲಾಗ್ ಅದನ್ನು ನೆನಪಿಡಬೇಕು, ಅದನ್ನು ಹೇಳಿದ ಮೇಲೆ ವಾಪಸ್ ಬಂದು ಕೇಳಬೇಕು, ನಾ ಸರಿಯಾಗಿ ಮಾಡಿದ್ನ್ಯಾ ಅಂತ ಅವ್ರಿಗೆ ಕೇಳಬೇಕು. ವಾ ವಾ ವಾ ಅಣ್ಣ ಏನು ಚಂದ ಮಾಡಿದ್ರಿ ನೀವು, ನಿಮ್ಮಂಗೆ ಮಾಡೋರು ಯಾರಿಗ ನಾಲ್ಕು ಮಂದಿ ಅನ್ಬೇಕು. ಇಷ್ಟೆಲ್ಲ ಏನು ಸಂಸಾರದ ಏನೂ ಆಗಬೇಕು ಅಂದ್ರೆ ನಾನಾಗೆ ನನ್ನಂತೆ ಇರ್ಲಿಕ್ಕೆ ಏನು ಕಷ್ಟದ? ಅದಕ್ಕೆ ಜಾತಿ ಬೇಕಾ? ಅದಕ್ಕೆ ಆಶ್ರಮ ಬೇಕಾ? ಅದಕ್ಕೆ ಮಠ ಬೇಕಾ? ಅದಕ್ಕೆ ಬ್ರಹ್ಮಚರ್ಯ ಬೇಕಾ? ಅದಕ್ಕೆ ಗೃಹಸ್ಥಾಶ್ರಮ ಬೇಕಾ? ಅದಕ್ಕೆ ವಯಸ್ಸಾಗಬೇಕಾ? ಶಾರೀರಿಕ ವಯಸ್ಸು ಬೇಕಾ? ಇದಕ್ಕೇನು ಬೇಕಾ? ಇದಕ್ಕೇನು ಬೇಕಾಗಿಲ್ಲ, ಇರು. ಇಷ್ಟು ಸರಳ ಸುಂದರ ಶ್ರೇಷ್ಠವಾದ ವಿದ್ಯಾ ಬಿಡಿ ಸ್ವಾಮಿ, ಇಷ್ಟು ಈಸಿ ಅದ ಏನದ? ಇಷ್ಟು ಈಸಿ ಅದನ್ನ ಎಷ್ಟು ಮಂದಿ ಎಷ್ಟು ಕಷ್ಟಪಟ್ಟಾರ ಅಂತ ನಾವು ಮತ್ತು ಅದರ ಜಗ್ಗಾಡೋ ಪ್ರಯತ್ನನ ಮಾಡ್ತೇವೆ. ನಮ್ಮನ್ನು ನಾವು ಈಸಿ ಮಾಡ್ಕೊಂಬುದು, ನಮ್ಮನ್ನು ನಾವು ಈಸಿ ಮಾಡ್ಕೊಂಡು ಅಂತಂದರೆ ಅದು ನಾನೇ ಇದ್ದೇನೆ. ಏಕರೂಪ ಚೇತನ ವಿಜ್ಞಾನ ಅಸ್ಯೈತಿ ಅವಕ್ರಚೇತಸ ತೇ ಚೇತ ತಸ್ಯ ಅವಕ್ರಚೇತಸ ರಾಜಸ್ಥಾನೀಯಸ್ಯ ಬ್ರಹ್ಮಣ ಇದಂ ಪುರಂ ತಂ ಪರಮೇಶ್ವರಂ ಪುರಸ್ವಾಮಿನಂ ಅನುಷ್ಠಾಯ ಧ್ಯಾತ್ವಾ. ಅದಕ್ಕೆ ನಾನು ನಿಮಗೆ ಎಚ್ಚರ ಕೊಟ್ಟೆ, ಅನುಷ್ಠಾಯ ಅಂದರೆ ಇಲ್ಲಿ ಉಪಾಸನಾಗ ಹೋಗಿ ಕೂತ್ಕೋಬೇಡ್ರಿ, ಇದು ಉಪಾಸನ ಅಲ್ಲ, ಏಕಮುಖ ಚಿಂತನ. ಗ್ರಂಥಾರಭ್ಯದಿಂದ ಹಿಡ್ಕೊಂಡು ಗ್ರಂಥದ ಕೊನೆಯವರೆಗೆ, ಇನ್ನೊಂದು ಗ್ರಂಥ ತಗೊಂಡ್ರು ಆ ಗ್ರಂಥಾರಭ್ಯದಿಂದ ಗ್ರಂಥದ ಕೊನೆಯವರೆಗೆ ನಮಗೆ ಒಂದು ಚಿಂತನೆ ಮಾತ್ರ ಇರಬೇಕು. ಮಧ್ಯದಲ್ಲಿ ಇವೆಲ್ಲ ಕಥೆಗಳು ಹಾಸ್ಯಗಳು ಯಾಕೆ ಅಂದರೆ ನಿಮಗೆ ವಿಷಯ ಬೇಸರ ಬರಬಾರ್ದು ಅಂತ. ಇವ ಅದರೊಳಗೆ ನಿಂತ್ಕೊಂಡ್ಬಿಟ್ಟ ಅಂದರೆ ಆತ್ಮ ಪುರ್ರ ಅಂತ ಹರಿಹೋಗ್ಬಿಡು. ಇದು ಮೊದಲ ಡ್ರೈ ಸಬ್ಜೆಕ್ಟ್ ಹೇಳ್ತೇನೆ ಕೇಳ್ರಿ. ಎಲ್ಲಿವರೆಗೂ ನೀವು ಇದನ್ನು ಅಸ್ಮತ್ ಪ್ರತ್ಯಯದಲ್ಲಿ ಅಭ್ಯಾಸ ಮಾಡೋದಿಲ್ಲ ಅಲ್ಲಿವರೆಗೂ ಇದೊಂಥರ ಡ್ರೈ ಸಬ್ಜೆಕ್ಟ್. ಏನು ಹೇಳ್ತೀರಿ ಕನ್ನಡದಾಗ ಡ್ರೈ ಸಬ್ಜೆಕ್ಟು? ಒಣ ವಿಷಯ, ಒಣ ವೇದಾಂತ. ಒಣವೇದ, ಒಣ ವೇದಾಂತ, ಒಣ ವೇದಾಂತ. ಇನ್ನು ಬಂದವರು ಒಣಗೆ ಬಂದಿರ್ತಾರ, ಬಂದವರು ಒಣಗೆ ಬಂದಿರ್ತಾರೆ. ಇದು ನೋಡಿದ್ರೆ ಇದು ಒಣ ವೇದ ಅಂತ. ಈಗ ಏನು ಮಾಡೋದು? ಈಗ ಏನೋ ಒಂಚೂರು ಮಧ್ಯದಲ್ಲಿ ತಿಳಿ ಹಾಸ್ಯ, ಒಂದು ಮಧ್ಯದಲ್ಲಿ ಆವಾಗ ಇವಾಗ ಒಂದು ಕತೆ, ಆವಾಗ ಹೇ ಪರವಾಗಿಲ್ಲಪ್ಪ ಹೇ ಚಲೋ ಮಾತಾಡ್ತಾರೆ. ಏನು ಮಾತಾಡ್ತೀನಿ, ಏನು ಮಾತಾಡ್ತೀನಿ ನಾನು ಚಲೋ ಮಾತಾಡಲಿಕ್ಕೆ? ಇನ್ನೊಂದು ಸ್ವಲ್ಪ ಚಾಟ್ ಮಸಾಲ ಹಾಕಿದ್ರೆ ಏ ಚಲೋ ರುಚಿ ಆಗಿದೆ, ಇನ್ನೂ ನಿನ್ನೆಗಿಂತ ಚಲೋ ಆಗಿದೆ ನೋಡಿ. ಇಲ್ಲಿ ಏನು ಇಲ್ಲೇ ಇಲ್ಲ, ಯಾವ ಮಸಾಲೆ ಇಲ್ಲ, ಯಾವ ಉಪ್ಪಿಲ್ಲ, ಏನಿಲ್ಲ. ಸೊ ಇರುವಿಕೆ ಮಾತ್ರ ಯಾರ ಧರ್ಮವಾಗಿದೆಯೋ ಆ ಆತ್ಮನೇ ನೀನು. ಅದಕ್ಕೆ ಧ್ಯಾತ್ವ, ಅದ್ರ ಬಗ್ಗೆ ನೀ ಚಿಂತನೆ ಮಾಡಿದಂಥವನಾಗು. ಆ ಧ್ಯಾತ್ವ ಅನ್ನೋ ಶಬ್ದಕ್ಕೆ ಹೇಳ್ತಾರೆ ಧ್ಯಾನಂ ಹಿ ತಸ್ಯ ಅನುಷ್ಠಾನಂ. ಇಲ್ಲಿ ಆತ್ಮನ ಅನುಷ್ಠಾನ ಮಾಡು ಅಂದರೆ ಉಪಾಸನ ಮಾಡು ಅಂತ ಅರ್ಥಲ್ಲ. ತಸ್ಯ ಧ್ಯಾನಂ, ಧ್ಯಾನಂ ಹಿ ತಸ್ಯ ಅನುಷ್ಠಾನಂ. ಅಲ್ಲಿ ಆತ್ಮನ ಅನುಷ್ಠಾನ ಅಂದ್ರೇನು? ಆತ್ಮನೇ ನಾನು ಎನ್ನುವ ಧ್ಯಾನ. ನಾನು ಆತ್ಮನೇ ಇದ್ದೇನೆ. ಇಂಥ ಒಂದೊಂದು ವಾಕ್ಯ ಸಾಕು ನಿಮಗೆ. ಬ್ರಹ್ಮತತ್ವಮಸಿ ಭಾವಯಾತ್ಮನಿ, ಸಾಕು ಒಂದು. ಆ ಶಬ್ದವನ್ನು ಮನನ ಮಾಡ್ರಿ. ಈಗ ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮ ರೂಪ ಗುಣ ದೋಷ ವರ್ಜಿತಂ ದೇಶ ಕಾಲ ವಿಷಯ ಅತಿವರ್ತಿತಂ. ಬ್ರಹ್ಮತತ್ವಮಸಿ ಭಾವಯ, ಅವೆಲ್ಲ ಬಿಟ್ಟು ನೋಡಲ್ಲ. ಹೇಗೆ ಹೇಗೆ ನೀ ಚಾಂಟ್ ಮಾಡ್ತಿರ್ತಿ ಹಾಗಾಗಿ ಒಂದೊಂದನ್ನು ಬಿಡವನ್ನ, ಅದು ಮತ್ತೆ ವಾಪಸ್ ಬರದೆ ಹೋದ್ರ ಗಾಬರಿ ಆಗ್ಬೇಡ, ಭಯ ಬಿಡ್ಬೇಡ, ಗ್ಯಾರಂಟಿ ಕೊಡ್ತೀನಿ ಇಷ್ಟು ಜಲ್ದಿ ನಾವು ಯಾರು ಸಹಾಯಂಗಿಲ್ಲ. ಜಸ್ಟ್ ಮೀನಿಂಗ್ಲೆಸ್. ಇದ್ದದ್ದನ್ನ ಬಿಟ್ಕೊಡೋದು ಕಷ್ಟ, ಇಲ್ಲದ್ದನ್ನ ಬಿಟ್ಕೊಡೋದು ಕಷ್ಟನ. ಕನ್ನಡಿಯಲ್ಲಿಯ ಪ್ರತಿಬಿಂಬ, ಇದ್ದದ್ದೋ ಇಲ್ಲದ್ದೋ ಅದನ್ನ ಬಿಟ್ಕೊಡ್ಲಿಕ್ಕೆ ಏನು ಕಷ್ಟ? ಏ, ಅವ್ರು ಆಮೇಲೆ ಕನ್ನಡಿ ಕಿತ್ಕೊಂಡು ಹೋಗ್ಬಿಟ್ರೆ ಇರೋ ಸ್ವಲ್ಪ ಇನ್ನೂ ಸ್ವಲ್ಪ ನೋಡಿ ಬರ್ತೀನಿ, ಇವ ಏನು ಮಾಡ ಇನ್ನೂ ಹಿಡ್ಕೊಂಡು ಬಿಡೋದನ್ನ. ನೀವು ಒಂದು ಸಲ ನೋಡಿದ್ರು ಅದೇ ಪ್ರತಿಬಿಂಬ, ಹತ್ತು ಸಲ ನೋಡಿದ್ರು ಅದೇ ಪ್ರತಿಬಿಂಬ, ಹತ್ತು ಚೂರು ಚೂರು ಆದರೂ ಅದೇ ಪ್ರತಿಬಿಂಬ, ಎರಡು ತುಂಡಾದರೂ ಅದೇ ಪ್ರತಿಬಿಂಬ, ಅದಕ್ಕೂ ನಿನಗೂ ಯಾವ ಸಂಬಂಧವೇ ಇಲ್ಲ. ನೀನು ಸತ್ಯ, ಅದು ಭ್ರಮ, ಬಿಡದು. ನಾವೆಲ್ಲ ಪ್ರತಿಬಿಂಬದ ಜೊತೆ ಜೀವನ ಮಾಡ್ತೀವಿ, ನಮ್ಮ ಜೊತೆ ನಾವು ಯಾರೂ ಇಲ್ಲೇ ಇಲ್ಲ. ಮನಸ್ಸು ಬುದ್ಧಿಗಳು ಒಂದು ಪ್ರತಿಬಿಂಬ, ಶರೀರ ಇನ್ನೊಂದು ಪ್ರತಿಬಿಂಬ, ಉಚ್ಛ್ವಾಸ ನಿಶ್ವಾಸ ಪ್ರಾಣಪಾನ ವ್ಯಾನ ಉದಾನ ಸಮಾನಗಳಿಗೆ ಮತ್ತು ಪ್ರತಿಬಿಂಬಗಳು, ಇವು ಏಕಾದಶ ದ್ವಾರಗಳು, ಇವೆಲ್ಲ ನಮ್ಮ ಪ್ರತಿಬಿಂಬಗಳು. ಅವುಗಳ ಜೊತೆ ಸಂಹತವಾಗಿ, ಸಂಹತ ಅಂದರೆ ಕೂಡಿಕೊಂಡು, ಅವುಗಳ ಜೊತೆ ಕೂಡಿಕೊಂಡು ನಮ್ಮ ಅಸ್ತಿತ್ವನೇ ಬೆಳೆಸ್ಕೊಂಡೀವಿ ಅಂತ ಭ್ರಮಿಸಿದ್ದೀವಿ. ಆದ್ದರಿಂದ ಬಿಡವನು, ಯಾಕೆ ಕುಡ್ಕೊಳಿಕ್ಕೆ ಹೋಗ್ತೀ? ನಿನ್ನ ಹತ್ರ ನೀರು, ನಿನ್ನಲ್ಲಿ ನೀರು, ನೀನು ಮಾತ್ರವಾಗಿ ಉಳಿ. ಅನುಷ್ಠಾಯ ಧ್ಯಾತ್ವಾ, ಏನ್ರಿ ಧ್ಯಾನ ಅಂದ್ರೇನು? ಧ್ಯಾನಂ ಹಿ ತಸ್ಯ ಅನುಷ್ಠಾನಂ ಅಂದ್ರೆ ಏನು? ಸಮ್ಯಕ್ ವಿಜ್ಞಾನ ಪೂರ್ವಕಂ. ಆ ಸಮ್ಯಕ್ ಶಬ್ದ ಬಹಳ ಸುಂದರವಾಗಿದೆ, ಅದರಲ್ಲಿವನ್ನೆಲ್ಲ ಹಾಕ್ಕೊಡ್ರಿ ಮಸಾಲ. ಸಮ್ಯಕ್ ಅಂದ್ರೇನು? ಒಬ್ಬ ಸದ್ಗುರುವಿನಿಂದ ಪ್ರಮಾಣಗಳನ್ನು ಕ್ರಮಬದ್ಧವಾಗಿ ಪಡೆಯುವುದಕ್ಕೆ ಸಮ್ಯಕ್ ವಿಜ್ಞಾನ ಅಂತ ಕರೀತಾರೆ. ಸಮ್ಯಕ್ ವಿಜ್ಞಾನ ಪೂರ್ವಕಂ ಧ್ಯಾನಂ ತಂ ಸರ್ವ ಈಶನಾ ವಿನಿರ್ಮುಕ್ತ ಸನ್ನ ಸಮಂ ಸರ್ವಭೂತಸ್ಥಂ ಧ್ಯಾತ್ವಾ ನ ಶೋಚತಿ. ನೋಡಿ ಹೆಂಗೆ ಹೆಂಗೆ ವೇದಾಂತ ಈ ಪರಸೇವಾದವ್ರು ಟ್ರಾನ್ಸ್ಲೇಟ್ ಆಯ್ತು ನೋಡಿ. ಇದು ಒಂದು ವಾಕ್ಯ ಶುಭ, ಇದು ಒಂದು ವಾಕ್ಯ, ಚೆನ್ನಾಗಿರೋ ವಾಕ್ಯ, ಗಟ್ಟಿಯಾಗಿ ಇಟ್ಕೋಬೇಕು ಇದನ್ನು. ಯಾವಾಗ ನಾವು ಈ ಪರಸೇವಾ ಬಗ್ಗೆ ಮಾತಾಡ್ತೀವಿ, ಈ ವಾಕ್ಯ ಸರ್ವ ಈಶನಾ ವಿನಿರ್ಮುಕ್ತ ಹಾಸನ್ನ ಕೇಳ್ಕೊಳ್ಳಿ, ಭಾಳ ಸುಂದರವಾದ ವ್ಯಾಖ್ಯಾನ ನೀವು ಬರಿಬೋದು ಬೇಕಾದ್ರೆ. ಇದ್ಮೇಲೆ ಸರ್ವ ಈಶಾನ, ಯಾವುದೇ ನಿರೀಕ್ಷೆಗಳನ್ನು, ಯಾವುದೇ ಆಪೇಕ್ಷೆಗಳನ್ನು, ಬಯಕೆಗಳನ್ನು, ಸ್ವಾರ್ಥ ಭಾವಗಳನ್ನು ಇಟ್ಟುಕೊಳ್ಳದೆ ಬಿಟ್ಟುಕೊಟ್ಟು. ಎರಡನೇದ್ದು ಸರ್ವಭೂತಸ್ಥಂ ಸಮಂ ಧ್ಯಾತ್ವ, ಸಕಲ ಜೀವಭೂತ ರಾಶಿಗಳಲ್ಲಿ ಸಮಬುದ್ಧಿಯನ್ನು ಇಟ್ಟುಕೊಳ್ಳೋದು. ಸಮಬುದ್ಧಿ ಅಂದರೆ ಈಶ್ವರ ಒಂದೇ ಸಮಬುದ್ಧಿ. ಇದಕ್ಕಂತಾರೆ ಆತ್ಮಚಿಂತನ ನ ಶೋಚತಿ. ಇನ್ನೊಂದೇನು, ಅವನು ತಲೆಗೆ ಹಚ್ಕೊಳ್ಳೋದಿಲ್ಲ, ಹಚ್ಕೊಳ್ಳಿಕ್ಕೆ ಏನು ಇಲ್ಲೇ ಇಲ್ಲ, ಏನು ಹಚ್ಕೋಬೇಕು? ವೇದಾಂತ ಟ್ರಾನ್ಸ್ಲೇಟ್ ಆಗುತ್ತೋ ಇಲ್ಲೋ, ಆಯ್ತೋ ಇಲ್ಲೋ, ಹೇಳಿದ ಶಬ್ದ ಸತ್ಯ ಹೌದಲ್ಲ? ಸನ್ಯಾಸಿಗಳಿಗೂ ಇದು ಅರ್ಥ ಆಗೋದಿಲ್ಲ ಅಂದರೆ ಇನ್ನು ಯಾರಿಗೆ ಅರ್ಥ ಆಗ್ತದೆ? ನಾವು ಮನೆ ಮಾರು, ಎಲ್ಲ ಹೆಂಡತಿ ಗಂಡ ಮಕ್ಕಳು, ಎಲ್ಲ ಸಂಸಾರ, ನೌಕರಿ ಉದ್ಯೋಗ ವ್ಯಾಪಾರ ಬಿಟ್ಟು ಬಂದದ್ದು ಈ ಮಕ್ಕಳು ನೋಡ್ಕೊಳಿಕೇನ್ರಿ? ಏನೋ ಸ್ವಲ್ಪ ಕಲಿತು ಉಪನ್ಯಾಸ ಮಾಡಬೇಕು, ಸಾಧ್ಯ ಆದರೆ ಪಿ ಎಚ್ ಡಿನೂ ಪಾಸ್ ಆಗಬೇಕು, ಮುಗಿಸೋಬೇಕು, ಥೀಸಿಸ್ ಬರ್ಬೋದು, ಎಮ್ ಎ ಕಾಣ ಅಂತ ಬರ್ಕೊಳ್ಳಿಕ್ಕೆ ಹೋಗು, ಈಸಿ ಆಗಬೇಕು, ಮುಂದೆ ಬರ್ಕೊಬೇಕು ಎಮ್ ಎ. ಇದಕ್ಕೆ ನಾವೆಲ್ಲ ಬಿಟ್ಟು ಬಂದೇವೆ. ಅಬ್ಬಾಸ್ ಅನಿಸೋದಿಲ್ಲ ಇವೆಲ್ಲ ಇಂಥ ವಿಚಾರಗಳು ಯಾರಿಗೆ ಬೇಕ್ರಿ ಇವೆಲ್ಲ? ಒಬ್ಬ ಸನ್ಯಾಸಿಗೆ ಇವೆಲ್ಲ ಬೇಕಾ? ಆ ಬ್ರಹ್ಮಸ್ವರೂಪನೇ ನೀನಿದ್ದೀಯ, ಅದನ್ನು ನಿನಗೆ ಸ್ಪಷ್ಟ ಮಾಡ್ಕೊಂಬಿಡು. ಈ ಕಡೆ ನೋಡು, ಎಲ್ಲ ಬ್ರಹ್ಮಸ್ವರೂಪರೇ ಇದ್ದಾರೆ, ಅವ್ರ ಸೇವಾ ಮಾಡು ಅಷ್ಟೇ, ಮುಗಿದೋಯ್ತು. ದಟ್ ಈಸ್ ವಾಟ್ ಎಮ್ ಫಾರ್ ಸೇವಾ ಈಸ್. ನೀವ್ಯಾವ ಸನ್ಯಾಸಿಗಳಿಗೆ ಏನಂತ ಇಲ್ಲ, ನನ್ನ ಫ್ರೆಂಡ್ಸ್ ಇದ್ದಾರಲ್ಲ ಸನ್ಯಾಸಿಗಳು ಆರ್ಷಿದ್ದೆ ಬಿಡಿದ್ರೋಗಿ, ಅವರಿಗೇನೆ ಅರ್ಥ ಆಗ್ಬೋದು, ಅವರಿಗೆ ಅದ್ರ ಬಗ್ಗೆ ಇನ್ನೂ ತಿಳುವಳಿಕೆಯಾಗ್ಬೋದು. ಏನು ಪಿರಿ ಪಿರಿ ತಿರುಗಾಟ ಹೌದುಳ, ತಿರುಗಾಡೋ ಪ್ರಾರಂಭದ ತಿರುಗಾಡಲಿ, ಬುಕ್ಕಿಂಗ್ ಮಾಡೋ ಪ್ರಾರಂಭದ ಬುಕ್ಕಿಂಗ್ ಅಷ್ಟೇ, ನಾವು ಏನು ಮಾಡಲಿಕ್ಕೆ ಕ್ಲೀನ್. ಇದಕ್ಕಿಂತ ಸುಂದರ ವಾಕ್ಯ ನನಗಂತ ಎಲ್ಲೂ ಕಂಡು ಬಂದಿಲ್ಲ. ಸರ್ವ ಈಶಾ ವಿನಿರ್ಮುಕ್ತ ಸನ್ನ ಸರ್ವಭೂತಸ್ಥಂ ಆತ್ಮಾನಂ ಸಮಂ ಧ್ಯಾತ್ವ ನ ಶೋಚಿತ. ಬ್ರಾಕೆಟ್ನ ಹಾಕ್ಕೊಡ್ಬೇಕು. ಸರ್ವಭೂತಸ್ಥಂ ಆತ್ಮಾನಂ ಸಮಂ ಧ್ಯಾತ್ವ ನ ಶೋಚತಿ. ಮತ್ತೆ ಅವನು ದುಃಖಿಸುವುದಿಲ್ಲ. ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಬಂದು ಭಗವದ್ಗೀತಾನ ಬಂತು ನೋಡ್ರಿ. ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸಂಶ್ಚ ಪಂಡಿತಾಹ ನಾನು ಶೋಚಂತಿ. ಜ್ಞಾನಿಗಳು ಲೆಕ್ಕನ ಹಾಕೋದಿಲ್ಲ, ಏನು ಬಂತಿಲ್ಲ, ಯಾವುದು ಹೋತಿಲ್ಲ, ಯಾವುದು ಲೆಕ್ಕ ಹಾಕ್ಲಿಕ್ಕೆ ಹೋಗೋದಿಲ್ಲ. ತುಲ್ಯ ನಿಂದ ಸ್ತುತಿರ್ ಮೌನಿ ಸಂತುಷ್ಟ ಏನ ಕೇನ ಚಿತ್ ಅನಿಕೇತ ಸ್ಥಿರಮತಿ. ಜ್ಞಾನಿ ಯಾರವನು ಸ್ಥಿರಮತಿ? ಯಾಕೆ ಅಲಗಾಡ್ಬೇಕದ್ರೊಳಗೆ? ಸಾವಿರ ಸಾವಿರ ಥರ ಜಗತ್ತು ನೋಡ್ತದೆ, ಸಾವಿರ ಥರ ಜಗತ್ತು ವಿಚಾರ ಮಾಡುತ್ತದೆ, ಅದು ನಾವು ಸಾವಿರ ಥರ ಆಗೋ ಅವಶ್ಯಕತೆ ಇಲ್ಲ. ನಾವು ಬ್ರಹ್ಮಸ್ಥಿತಿಯಲ್ಲಿದ್ದೇವೆ, ಇರುವುದೆಲ್ಲವೂ ಬ್ರಹ್ಮವೇ, ದಟ್ಸ್ ಇಟ್, ಮುಗಿದೋಯ್ತು. ಜ್ಞಾನಿಗಳು ಸಹಜವಾಗಿ ಹಂಗಿರ್ತಾರೆ, ನಾವು ಅಜ್ಞಾನಿಗಳು ಅದನ್ನು ಸಾಧನ ಮಾಡಬೇಕು. ಅಲ್ಲ, ಮತ್ತೆ ನೀವು ಹಿಂಗೆ ಅನ್ಕೋಬಾರ್ದು. ಆತ್ಮಜ್ಞಾನ ಆದ ಮೇಲೆ ನಾವು ಇದನ್ನು ಟ್ರಾನ್ಸ್ಲೇಟ್ ಎಂ ಫಾರ್ ಸೇವಾದ ಮಾಡ್ತೀವಿ, ಈಗೇನು ಎಂ ಸೇವ ಎಂ ಫಾರ್ ಸೇವ ಬರೋ ಅವಶ್ಯಕತೆ ಇಲ್ಲ ಅಂತ ಹಂಗೆ ಅನ್ಕೋಬಾರ್ದು. ಎಲ್ಲೆಲ್ಲಿಯೂ ಜೀವಭೂತ ರಾಶಿಗಳ ಸೇವೆಯನ್ನು ಮಾಡುವುದು ಜ್ಞಾನಿಗಳ ಸಹಜತೆ. ಅಜ್ಞಾನಿಗಳಿಗೆ ಏನದು? ಸಾಧನೆ. ಸಾಧನಾ ಲಕ್ಷಣ ಅದು. ಡೆಲಿಬ್ರೇಟಾಗಿ ಹೋಗಲಿ, ನೀವು ಹುಡುಕೊಂಡು ಹೋಗಿ ಸೇವೆ ಮಾಡಬೇಕಲ್ಲ, ಆದರೆ ಅವಕಾಶ ಒದಗಿ ಬಂದಾಗರೆ ಸೇವೆ ಮಾಡ್ಬೋದ? ಹುಡುಕೊಂಡು ಹೋಗಿ ಈ ಹುಡುಗರು ಮಾಡ್ತಿರ್ತಾರೆ, ನಾವು ಮಾಡ್ತಿದ್ವಿ ಪ್ರಾಥಮಿಕ ಶಾಲೆಯೊಳಗೆ ಇದ್ದಾಗ. ಮನೆಯಿಂದನೇ ಸ್ವಲ್ಪ ಕಸ ತರೋದು, ಅಲ್ಲಿ ನಾಲ್ಕು ಭಾಗ ಮಾಡಿದ್ರು, ಪ್ರೈಮರಿ ಸ್ಕೂಲು ನಾಲ್ಕು ಭಾಗ ಮಾಡಿದ್ರು. ನಾಲ್ಕು ಭಾಗ ಮಾಡಿ ಒಂದೊಂದು ಬ್ಯಾಚಿಗೆ ಒಂದೊಂದು ಭಾಗಕ್ಕೆ ಒಂದೊಂದು ಬ್ಯಾಚ್ ಬಿಟ್ಟಿದ್ರು. ಅದು ಒಟ್ಟಾರೆ ಕಸ ಇರ್ತಿದ್ದೇ ಇಲ್ಲ. ಈಗ ನಾವು ಅದನ್ನು ಅದು ಕಸ ಇರ್ತಿದ್ದಲ್ಲ, ಯಾಕಂದರೆ ಅಷ್ಟು ಸ್ವಚ್ಛ ಮೇಂಟೈನ್ ಮಾಡ್ತಿದ್ರು ಎಲ್ಲರೂ ನಾವೆಲ್ಲ. ಆದರೆ ಮಾಡಬೇಕಂತ ರೂಲ್ಸ್ ಅದ, ಏನು ಪ್ರತಿ ದಿವಸವೂ 15 ನಿಮಿಷ ಸ್ವಚ್ಛತಾ ಕಾರ್ಯ. ಏನು ಮಾಡೋದು? ತಂದು ಒಗೆಯೋದು, ಆಮೇಲೆ ಅದೆಲ್ಲ ತೆಗೆದು. ಗುರುಗಳೇ ಮಾಡೇನು ನೋಡ್ರಿ, ಎಲ್ಲ ತೆಗೆದೇನು ನೋಡ್ರಿ, ಇಟ್ಲೋಡ್ರಿ ತೋರಿಸು. ಸೇವಾ ಏನದು? ಸ್ವಚ್ಛತಾ. ಮೋದಿ ಶುರು ಮಾಡಿದ್ದೇನು ಆಂದೋಲನ, ಸ್ವಚ್ಛತಾ. ಹಾಂ, ಸ್ವಚ್ಛ ಭಾರತ ಆಂದೋಲನ. ನಾನು ವಿಚಾರ ಮಾಡಿದೆ ಸುಮ್ಮನೆ, ಸ್ವಚ್ಛ ಅಮೇರಿಕಾ ಆಂದೋಲನ ಅಂತ ಅಮೇರಿಕದವ್ರು ಶುರು ಮಾಡಿದರೆ ಏನು ಮಾಡ್ತಾರೆ ಅವರು? ಅದನ್ನ ತಂದು ಆ ಲಾನ್ ಆ ರಸ್ತೆ ಅಲ್ಲೆಲ್ಲ ಎಸೆದು ಆಮೇಲೆ ಒಬಾಮಾಗೆ ಹೇಳ್ತಾರೆ, ಈ ಭಾಗ ನಾವು ಸ್ವಚ್ಛ ಮಾಡ್ಕೊತೀವಿ. ಒಂದು ಹುಲ್ಲು ಕಡ್ಡಿ ಸಿಗೋದ್ರಲ್ಲಿ ನಿಮಗೆ ಕಸ, ಒಂದು ಚೂರು ಕಾಣೋದ್ರಲ್ಲ ಎಲ್ಲಿ ನಿಮಗೆ? ಮನೆ ಅಕ್ಕ ಪಕ್ಕ ಮುಂದೆ ಹಿಂದೆ ಎಲ್ಲೂ ಏನೂ ಕಾಣೋಂಗಿಲ್ಲ. ಅವ್ರು ಎಷ್ಟು ಸ್ವಚ್ಛ ಮಾಡಿಬಿಟ್ಟಾರಂದ್ರೆ ಒಂದು ಪಕ್ಷಿ ಒಂದು ಬೆಕ್ಕು ನಾಯಿ ಸಹಿತ ಮನೆ ಎದುರು ಬರೋಂಗಿಲ್ಲ. ಮನೆ ಹಿಂದ್ಗಡೆ ಅಡ್ಡಾಡ್ತಾವ, ಬೆಕ್ಕು ಮುಂದೆ ಬರೋದಿಲ್ಲ, ಅವು ಒಟ್ಟ ಬರೋದಿಲ್ಲ, ಪಕ್ಷಿ ಬರೋಂಗಿಲ್ಲ. ಹೌದೌದು, ರೋಡ್ನಲ್ಲಿ ಇಡಬಾರ್ದು. ಏಕೆಂದ್ರೆ ನಮ್ಮ ಗಾಯತ್ರಿದಾಗ ರೋಡ್ನಾಗ ಇರ್ತಾರ್ರಿ, ಎಷ್ಟು ಮಜಾ ಅಂತಂದ್ರೆ ಅಷ್ಟು ನಮ್ಮ ಆಶ್ರಮದ ಬರ್ತದೆ ಕಸ. ಅದು ಇಲ್ಲಿ ನಮ್ಮ ಹುಬ್ಬಳ್ಳಿಯೊಳಗು ಕೂಡ ಹಾಗೆ, ಇವ್ರು ಹೋಗಿ ಆ ಕಡೆಗೆ ಬಿಲ್ಡಿಂಗ್ ಎದುರಿಗೆ ಹಿಂದ್ಗಡೆ ಸುರಿತಾರೆ ಗಾಳಿ ಬಿಸಿಕೊಳ್ಳೋದು, ಅದಷ್ಟು ಫುಟ್ಪಾತ್ ಮಾಡಿ ಬರ್ತದೆ. ನಾನು ಮೇಲಿಂದ ಹೇಳಿದ್ರು, ಏನ್ರೋ ಇವತ್ತು ಸ್ವಚ್ಛ ಮಾಡಿಲ್ಲ ಸ್ವಾಮೀಜಿ, ಸ್ವಚ್ಛ ಮಾಡಿದ್ದೀವಿ ಸ್ವಾಮೀಜಿ, ಅದರದು ಗಾಳಿಗೆಲ್ಲ ಹಾರಿ ಬರ್ತದೆ, ಹಂಗ್ರೆ ಅಲ್ಲಿ ಹಾಕಿಬಿಡ್ರಿ, ಹಾಕಿದ್ರೆ ತಕ್ಷಣ ಸುಟ್ಟಾಕ್ಬಿಡ್ರಿ. ಹಾಂ, ಅಲ್ಲೇ ಹಾಕೋದು ಸುಡೋಂಗಿಲ್ಲ, ಅದು ಗಾಳಿ ಗಾಳಿ ಬರೋದು. ನಮ್ಮ ಸ್ವಚ್ಛತೆ ಅಂದ್ರೆ ಎಲ್ಲ ಹಿಂಗೆ ಬಿಡು, ಸಂಸ್ಕಾರನ ಬದಲಾಗಬೇಕು, ಮೂಲಭೂತವಾದ ಸಂಸ್ಕಾರನ ಬದಲಾಗಬೇಕು. ಇಲ್ಲಿ ಡೆಕೋರಮ್ ಅಂತಿರ್ತಾವೆ, ಸಿಟಿ ಡೆಕೋರಮ್, ಕಾಲೋನಿ ಡೆಕೋರಮ್, ಡೆಕೋರಮ್ ಕಿಚನ್ ಡೆಕೋರಮ್, ಫ್ಯಾಮಿಲಿ ಡೆಕೋರಮ್, ಡೈನಿಂಗ್ ಹಾಲ್ ಡೆಕೋರಮ್, ಕಿಚನ್ ಡೆಕೋರಮ್, ಬಾತ್ರೂಮ್ ಡೆಕೋರಮ್, ಇವು ಒಂದೊಂದು ಭಾಗದಲ್ಲಿಯೂ ಕೂಡ ಅದರದ್ದೇ ಅಂತ ಸಂಸ್ಕಾರಗಳಿರ್ತವೆ. ಆ ಸಂಸ್ಕಾರಗಳು ಮೊದಲು ನಮ್ಮಲ್ಲಿ ಬರಬೇಕು. ಇದು ಹೆಂಗಂದ್ರೆ ಹಂದಿಗೆ ಸಂಸ್ಕಾರ ಕೊಟ್ಟು ಆಮೇಲೆ ಅದಕ್ಕೆ ಮನೆ ಕಟ್ಕೊಡ್ಬೇಕು. ಮೊದಲೇ ಮನೆ ಕಟ್ಬಿಟ್ರೆ ಅವೆಲ್ಲ ಮನೆಗಳು ಏನಾಗ್ತಾವ ಅಂತಂದ್ರೆ ಏನು ಹೇಳಬೇಕು, ಅವು ಬರಸಂಗ್ ಮಾಡಿದ್ನಂತ ಅವ ಹೊಸದೊಂದು ಹೊಸ ಪ್ರಯೋಗ ಮಾಡಬೇಕು. ಈಶಾವಾಸ್ಯಮಿದಗುಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಜಗತ್ತಿನಲ್ಲಿಯೇ ಸಮಸ್ತ ಜೀವರಾಶಿಗಳು ಎಲ್ಲ ಈಶ್ವರ ಅಂತ ಉಪನಿಷತ್ತು ಹೇಳೋದು. ನಾವು ಹಂದಿಗಳನ್ನು ಈ ಥರ ಅನಾಥವಾಗಿ ಹಿಂಗೆ ಬಿಟ್ಬಿಟ್ರೆ ಸರಿಯಾಗೋದಿಲ್ಲ. ನಾವು ಮನುಷ್ಯರಿಗೆ ಹಾಸ್ಪಿಟಲ್ ಕಟ್ತೀವಿ, ಮನುಷ್ಯರಿಗೆ ಡಾರ್ಮೆಟ್ರಿ ಕಟ್ತೀವಿ, ಮನುಷ್ಯರಿಗೆ ಬಂಗಲೆ ಕಟ್ತೀವಿ, ಮನುಷ್ಯರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ, ವೈ ನಾಟ್ ಫಾರ್ ಹಂದಿ ಅಂಥೇಳಿ ಆ ಹಂದಿಗಳಿಗೆ ಡಾರ್ಮೆಟ್ರಿ ಎಲ್ಲ ವಿಟ್ರಿಫೈಡ್ ಟೈಲ್ಸ್ ಕೂಡಿಸಿ ಅದಕ್ಕೆ ಶವರ್ ಹಾಕಿ ಎಲ್ಲ ಮಾಡಿ ಆಮೇಲೆ ಇನ್ನೊಂದು ಬಿಸಿನೀರು, ಅದೇ ಸೋಲಾರ್ ವಾಟರ್ ಬೇರೆ ಅದಕ್ಕೆ ಹಾಕಿ ಇನ್ನು ಮುಂದೆ ಬಿಸಿನೀರು ಸ್ನಾನ ಅವಕ್ಕೆ ಆಗಬೇಕು ಅಂಥೇಳಿ ಒಬ್ಬೊಬ್ಬ ಒಂದೊಂದು ಡಾರ್ಮೆಟ್ರಿಗೂ ಒಬ್ಬೊಬ್ಬ ವಾರ್ಡನ್ ಇಟ್ಟು ಆ ವಾರ್ಡನ್ ಜೊತೆ ಅವ್ರಿಗೆಲ್ಲರನ್ನ ಪರಿಚಾರಕರನ್ನ ಅವ್ರನ್ನೆಲ್ಲ ಕೊಟ್ಟು ಆಮೇಲೆ ಬೀನ್ಸ್ ಅಂಥ ಇಂಥ ನಮ್ಮ ಇಂಡಿಯನ್ ಬೀನ್ಸ್ ಆದರೆ ಚೆನ್ನಾಗಿ ಬೆಳೆಯೋದಿಲ್ಲವು, ಅದಕ್ಕೆ ಅಮೇರಿಕನ್ ಬೀನ್ಸ್ ಹಾಕ್ಬೇಕು, ಅಂದರೆ ದೊಡ್ಡ ಬೀನ್ಸ್ ತಂದು ಅದನ್ನು ನೆನೆ ಹಾಕಿ ಮತ್ತು ವೆಟರ್ನರಿ ಡಾಕ್ಟರ್ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರು. ಎಷ್ಟು ವೇಕೆನ್ಸಿ ಆಯ್ತು ನೋಡಿರಿ, ಎಷ್ಟು ಎಂಪ್ಲಾಯ್ಮೆಂಟ್ ಆಯ್ತು ಅದು ಲೆಕ್ಕ ಹಾಕಿದರು. ಇಷ್ಟೊಂದು ಎಂಪ್ಲಾಯ್ಮೆಂಟ್, 300,000 ಎಂಪ್ಲಾಯ್ಮೆಂಟ್ ಆಗ್ತದೆ ಮತ್ತು 3,000 ಕೋಟಿ 4,000 ಕೋಟಿ ರೂಪಾಯಿ ಖರ್ಚಾಗ್ತದೆ. ನಮ್ಮ ಬೊಕ್ಕಸದಿಂದ ಖರ್ಚು ಮಾಡಿರಿ, ಕಡಿಮೆ ಇತ್ತಂದರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿಂದ ಸಾಲ ತರ್ರಿ ಅಂತ ಮಾಡಿರಿ ಅಂಥೇಳಿ ಎಲ್ಲ ವ್ಯವಸ್ಥೆ ಆಗೋಯಿತು. ಆಮೇಲೆಲ್ಲ ಹಂದಿ ತಂದರು, ಒಂದೊಂದು ಡಾರ್ಮೆಟ್ರಿಗೂ 10-10 ಹಂದಿ ಹಾಕಿದರು, ಅದಕ್ಕೆ ಒಬ್ಬ ವಾರ್ಡನ್ನು, ಆಮೇಲೆ ವೆಟರ್ನರಿ ಡಾಕ್ಟ್ರು, ಅವನು ಹಾಸ್ಪಿಟ್ಲು, ಎಲ್ಲ ವ್ಯವಸ್ಥೆ, ಅಡಿಗೆಯವರು, ಎಲ್ಲ ವ್ಯವಸ್ಥೆ ಆಯಿತು. ಅವನು ಒಳಗೆ ಹಾಕಿಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ಶವರ್ ಅವು ಒಲ್ಲೆ ಒಲ್ಲೆ ಅಂತ ಒಳಗೆ ಬಿಸಿನೀರು ಶವರ್ ಹುಕ್ಕು ಕೆಸ್ಟ್ ಕೆಟ್ಟ ಕೆಸರಾಗಿ ಉಳ್ಳಾಡುವು, ಅವು ಬಿಸಿನೀರು ಸ್ನಾನ ಅಂದರೆ ಹೆಂಗೆ ಸುಖ ಬರ್ತದೆ, ಒಳ್ಳೆ ಒಲ್ಲೆ ನಾವಲ್ಲೆ ನಾವಲ್ಲೆ ಅಂತ ಓಡ್ ಹೊಂಟಿದ್ವು. ಹಿಡಿದು ಎಳ್ಕೊಂಡು ಬಂದು ಶವರ್ ಚಾಲು ಮಾಡಿ ಒಳಗೆ ಇಟ್ಟು ಅವಕ್ಕೆ ಯಾಸೋ ಪಚ್ಚರು ನಂಗೆ ಗೊತ್ತಿಲ್ಲ, ಅಷ್ಟು ಮಾಡಿ ಬೀನ್ಸದ ದೊಡ್ಡ ಗಂಗಾಳದೊಳಗೆ ಬೀನ್ಸ್ ಎಲ್ಲ ಇಟ್ಟು ಕುದಿಸೋದಕ್ಕೆ ಚಾಟ್ ಮಸಾಲ ಉಪ್ಪು ಗಿಪ್ಪು ಫಸ್ಟ್ ಕ್ಲಾಸ್ ಹಾಕಿ ಅದನ್ನು ಅಲ್ಲಿ ಇಟ್ಟು ಹೊರಗೆ ಇಸ್ಪಿಟ್ ಅಡ್ಕೊಂಡು ಕೂತ್ಕೊಂಡ್ಬಿಟ್ರು. ಆಮೇಲೆ 1-2 ತಾಸಾತು 4 ತಾಸಾತು ಬಂದು ಬಾಗಿಲ ತೆಗೆದ್ರು, ಏನು ಮಾಡ್ತವೆ ಅವು, ಏನು ಮಾಡ್ತವೆ ಸುಮ್ಮನೆ ಕೂತಿದ್ದು. ಮತ್ತು ರಾತ್ರಿ 10 ಗಂಟೆ ಬಂದು ನೋಡಿದ್ರು, ಏನು ಮಾಡ್ತವೆ ಸುಮ್ಮನೆ ಕೂತಿದ್ದು. ಮರ್ದಸ್ ಬೆಳಗ್ಗೆ ಡಾಕ್ಟ್ರನ್ನ ಕರೆಸ್ಬಿಟ್ಟು ಯಾಕೋ ಒಂಥರ ಸುಮ್ಮನೆ ಕೂತ್ಕೊಂಡವ ನೋಡ್ರಿ ಹೌದಾ. ಬಂದು ನೋಡ್ದೆ ಎಲ್ಲ ಸಭೆನ ಜ್ವರ ಬಂದವು ಎಲ್ಲ ಸರಿ ಹೋಗ್ತದೆ ಚಿಂತೆ ಮಾಡಬೇಡ್ರಿ, ಸ್ವಲ್ಪ ನೀರು ಜಾಸ್ತಿ ಕುಡಿಸ್ರಿ ಅಂತ. ನೀರು ಜಾಸ್ತಿ ಕುಡಿದ್ರು, ನೀರಿಟ್ಟರು, ಬಂದರು. ಮತ್ತು ನೀರು ಕುಡಿಲಿಲ್ಲ. ಎರಡು ದಿವಸ ಆತು, ಮೂರು ದಿವಸ ಆತು, ನಾಲ್ಕು ದಿವಸ ಆದಮೇಲೆ ಬಾಗಿಲ ತೆಗೆದು ನೋಡ್ತಾರೆ ಗಬ್ಬ ನಾಥ. ಆವಾಗ ಆರಾಮಾಗಿ ಉಳ್ಳಾಡ್ತಾ ಇದ್ದು ಆ ಗಬ್ಬ ನಾಥದೊಳಗೆ ಅವೆಲ್ಲ ಬೀನ್ಸ್ ಎಲ್ಲ ಕೊಳತು ಹೋಗಿದ್ದು, ಅದನ್ನು ತಿಂತಿದ್ದು, ಎಲ್ಲ ಖಾಲಿ ಮಾಡಿದ್ದು, ಹಳಸಿದ್ದೆಲ್ಲ ಖಾಲಿ ಮಾಡಿದ್ರು. ಅದು ಕೆಸರಾಗಿತ್ತು ನೋಡ್ರಿ, ಅದೆಲ್ಲ ನಿಂತು ಉಳ್ಳಾಡಿದ ಆ ಕೆಸರಾಗಿ ಆರಾಮಾಗಿ ಗೊರಕೆ ಹುಡುಕುತ್ತಾ ಮಲ್ಕೊಂಡಿದ್ದು. ಇಷ್ಟಾದ ನೋಡ್ರಿ ಹಣೆ ಬರ ನಮ್ದು. ಗೃಹ ಸಾಲ, ಬಂಗ್ಲೆ ಸಾಲ, ಉಚಿತ ನಿವೇಶನ ಕೊಟ್ಟದ್ದು ಕೊಟ್ಟದ್ದು. ಯಾರಿಗೆ ಕೊಟ್ಟದ್ದು ನೋಡ್ರಿ, ಈಗ ಪೂರಾ ತಮಿಳ್ನಾಡು ಮತ್ತು ಕರ್ನಾಟಕದ ಬಾರ್ಡ್ರ್ನೊಳಗೆ ಎಷ್ಟು ಮಂದಿ ಮನೆಯಾಗ ಟಿ ವಿ ಅವ, ಅಷ್ಟು ತಮಿಳ್ನಾಡು ಟಿ ವಿ ಅವ. ಏಕೆಂದರೆ ಉಚಿತ ಟಿ ವಿ. ಅಲ್ಲಿ ಅಲ್ಲಿ ಕಾಲೇಜುಗಳಲ್ಲಿ ಎಷ್ಟು ಲ್ಯಾಪ್ಟಾಪ್ಸ್ ಇವೆ, ಅಷ್ಟು ಲ್ಯಾಪ್ಟಾಪ್ಸು 2,000-3,000 ರೂಪಾಯಿ ಕೊಂಡ್ಕೊಂಡಿದ್ವಿ. 40,000-50,000 ರೂಪಾಯಿದು ಲ್ಯಾಪ್ಟಾಪು 2,000-3,000 ರೂಪಾಯಿಗೆ ಬಾರ್ಡರ್ ದಾಟಿ ಬರ್ತಾರೆ, ಮಾರ್ತಾರೆ, ಹೋಗ್ತಾರೆ. ಸಂಸ್ಕಾರ ಕೊಡಬೇಕು, ಮುಂಚೆ ಸಂಸ್ಕಾರ ಕೊಟ್ಟು ಸೌಲಭ್ಯ ಕೊಡಬೇಕು. ನಾವು ಸೌಲಭ್ಯಗಳನ್ನು ಕೊಡೋದ್ರ ಮೂಲಕವಾಗಿ ಅವ್ರ ಜನರಿಗೆ ಸಂಸ್ಕಾರ ಸಿಗ್ತದೆ ಅಂತ ತಿಳ್ಕೊಂಡ್ಬಿಟ್ಟು ಏನು ಸಿಗ್ತದೆ, ಎಲ್ಲ ಹಂದಿ ಅಂತವರಿದ್ದಾರೆ ಎಲ್ಲರೂ. ಎಲ್ಲರ ಬುದ್ಧಿ ಹಂದಿ ಬುದ್ಧಿ, ಬೆಗ್ಗರ್ ಬುದ್ಧಿ, ಭಿಕ್ಷುಕ್ ಬುದ್ಧಿ. ಇನ್ನೂ ಜಾಸ್ತಿ ಭಿಕ್ಷುಕರನ್ನಾಗಿ ಮಾಡ್ತೀವಿ ನಾವು. ನಾನು ಆತ್ಮಸ್ವರೂಪನೇ ಇದ್ದೇನೆ ಅನ್ನೋ ಸಂಸ್ಕಾರ ವೇದಾಂತ ಅಧ್ಯಯನದೊಳಗೆ ಬರ್ತದ. ವೇದಾಂತ ಅಧ್ಯಯನ ಮಾಡ್ತಾ ಮಾಡ್ತಾ ಹೋದಂತೆ ನಾನು ಆತ್ಮನೇ ಇದ್ದೇನೆ ಅನ್ನೋ ಸಂಸ್ಕಾರ ಮೊದಲು ಮೂಡ್ತದೆ. ಅದಕ್ಕೆ ನಾವು ಈವನ್ ಭಜನಾ ರೂಪದಲ್ಲಿ ಕೂಡ, ಇವನ ಸ್ತೋತ್ರ ರೂಪದಲ್ಲಿ ಕೂಡ, ಇವನ ಸ್ತುತಿ ರೂಪದಲ್ಲಿ ಕೂಡ ನಾವು ಆದಷ್ಟು ವೇದಾಂತ ವಿಚಾರಗಳನ್ನೇ ಯಾಕೆ ತಗೋತೀವಿ ಅಂತಂದರೆ ಸಂಸ್ಕಾರ ಗಟ್ಟಿ ಹಾಕೋತ ಹೋಗ್ಬೇಕದು. ಒಂದ್ಸಲ ಗಟ್ಟಿ ಆಯ್ತು ಅಂದರೆ ನೀ ಸ್ವತಂತ್ರವಾಗಿ 1,000 ಹಾಡು ಬರಿ ಯಾರು ಬೇಡ ಅಂತಾರೆ, 10 ಸ್ತೋತ್ರಗಳು 100 ಸ್ತೋತ್ರಗಳು ಬರಿ ಯಾರು ಬೇಡ ಅಂತಾರೆ. ಆದರೆ ಮೊದಲು ಸಂಸ್ಕಾರ ಗಟ್ಟಿ ಆಗಬೇಕು. ಇಡೀ ನಮ್ಮ ದೇಶ ತುಂಬೆಲ್ಲ ಕೊರತೆ ಇರೋದು ಹಣದ್ದು ಅಲ್ಲ, ಯಾವ ಸೌಲಭ್ಯಗಳದ್ದು ಅಲ್ಲ, ನಮ್ಮ ಕೊರತೆ ಇರೋದು ಸಂಸ್ಕಾರದ ಕೊರತೆ. ಈಗ ಗೊತ್ತಾಯ್ತು ನಾವು ಯಾಕೆ ಇಂಥ ಮಕ್ಕಳನ್ನ ತಂದು ಇಟ್ಕೋತೀವಿ. ನಮ್ಗೆ ಕಷ್ಟ ಆದರೆ ಇಟ್ಕೊಂಬೋದು, ಏನು ಸುಲಭ ಇಲ್ಲ. ಸುಮ್ಮನೆ ಅವರು ಟ್ರೈನಿಂಗ್ ಕೊಡ್ತಾರೆ, ಬೈತಾರೆ, ಭಯ ಹೊಡಿತಾರೆ ಅನ್ನೋದಷ್ಟೇ ನೋಡ್ತೀವಿ ನಾವು. ಆದರೆ ಇದೇ ಮಕ್ಕಳು 6 ತಿಂಗಳು 1 ವರ್ಷ ಆದಮೇಲೆ ಹೆಂಗೆ ಬ್ರೈಟ್ ಆಗ್ತಾರೆ, ಯಾಕಾಗ್ತಾರೆ, ಸಂಸ್ಕಾರ. ಬಾಯಿ ತಗೊಂಡ್ರೆ ಇನ್ನೊಂದು ಏನೂ ಬರೋದೇ ಇಲ್ಲ. ಮೊಟ್ಟ ಮೊದಲನೇದ್ದು ಬೈಗಳ ಅವಾಚ್ಯ ಶಬ್ದಗಳು ಹೋಗ್ತಾವ್ರ ಬಾಯಿಂದ. ಪರಿಸರ ಹಾಗೆ ನಾವು ತಯಾರು ಮಾಡ್ತೀವಿ. ಎಲ್ಲ ಶಾಲೆಗಳಂತ ಒಂದು ಶಾಲೆ ಅಲ್ಲ, ಎಲ್ಲ ಹಾಸ್ಟೆಲ್ಗಳಂತ ಒಂದು ಹಾಸ್ಟೆಲ್ ಅಲ್ಲ. ಎಲ್ಲ ಹಾಸ್ಟೆಲ್ನವರು ನಾವು ಸಂಸ್ಕಾರ ಕೊಡ್ತೀವಿ, ನಾವು ಸಂಸ್ಕಾರ ಕೊಡ್ತೀವಿ ಅಂತಲೇ ಶುರು ಮಾಡ್ತಾರೆ. ಎಲ್ಲಿರ್ತದೆ ಸಂಸ್ಕಾರ ಅಲ್ಲಿ? ಅಬ್ಸಲ್ಯೂಟ್ಲಿ ನಮ್ಮಲ್ಲಿ 100ಕ್ಕೆ 100 ಇರ್ತದೆ ಅಂತ ನಾನು ಹೇಳೋದಿಲ್ಲ. ಆದರೆ ಪ್ರಾಮಾಣಿಕವಾದ ಪ್ರಯತ್ನ ಅಂತ ನಾವು ಮಾಡ್ತೇವೆ. ಹೇಗೋ ಹಾಗೆ ಇಲ್ಲಿ ಕೂಡ ನಾನು ಆತ್ಮಸ್ವರೂಪನೇ ಇದ್ದೇನೆ ಅನ್ನುವ ಬ್ರಹ್ಮನಿಷ್ಠತ್ವ ನಾನು ಮೂಡಬೇಕಾದ್ರೆ ಮೊದಲು ನಾನು ಆತ್ಮಸ್ವರೂಪನೇ ಇದ್ದೇನೆ ಅನ್ನುವ ಸಂಸ್ಕಾರ ಮೂಡಬೇಕು. ಆ ಸಂಸ್ಕಾರಕ್ಕಾಗಿ ನಾವು ಶಾಸ್ತ್ರ ಅಧ್ಯಯನ ಮಾಡುವುದು ಅನಿವಾರ್ಯ. ತಿಂಗಳ ಪೂರ್ತಿ ಮಾಡಿಸ್ಬೇಕು, ತಿಂಗಳ ಪೂರ್ತಿ ಮಾಡಿಸ್ಬೇಕು. 15 ದಿನ ಅಂದೆ, 15 ದಿನವೂ ಆಗಲಿಲ್ಲ, ಅಟ್ಲೀಸ್ಟ್ 10 ದಿನ ಅಂತಂದೆ. ಬಹುಶಃ ಇನ್ನು 10ಕ್ಕಿಂತ ಕಡಿಮೆ ಆಗಲಿಕ್ಕಿಲ್ಲ ಅನ್ಕೋತೀನಿ. ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಇದು ಯಾಕೆ ಅಂತಂದರೆ ಇದ್ದದ್ದೆಲ್ಲ ಬಿಟ್ಟು ಬನ್ನಿರಿ. ಒಂದು ದಿವಸ ಹೆಚ್ಚು ಕಡಿಮೆ ಸಮಾಜಿ ಬರ್ತಾರೆ, ಮತ್ತೆ ಶುರು ಮಾಡ್ತಾರೆ. ಇದ್ದದ್ದೆಲ್ಲ ಬಿಟ್ಟು ಬರ್ರಿ, ಎಲ್ಲವುಗಳನ್ನು ಆ ಗ್ಯಾಪ್ನಲ್ಲಿ ಮುಗಿಸ್ಕೊಡ್ರಿ. ಇದ್ದದ್ದೆಲ್ಲ ಬಿಟ್ಟು ಬರ್ರಿ, ಬಿಟ್ಟು ಬಂದು ಇದಕ್ಕಾಗಿ ಕಮಿಟ್ ಆಗ್ರಿ. ಆ ಮೂಲಕವಾಗಿ ಅಧ್ಯಾತ್ಮ ಸಂಸ್ಕಾರ ಸಿಗ್ತದೆ. ಆ ಸಂಸ್ಕಾರದ ಮೂಲಕವಾಗಿ ನಾವು ಬ್ರಹ್ಮನಿಷ್ಠತ್ವವನ್ನು ಪ್ರಾಪ್ತಿ ಮಾಡ್ಕೋತೀವಿ. ಅದನ್ನು ಇಲ್ಲಿ ಮುಂದಿನ ವಾಕ್ಯ ಹೇಳ್ತಾರೆ, ತ ತದ್ವಿಜ್ಞಾನಾತ್ ಅಭಯಪ್ರಾಪ್ತಿ ಶೋಕ ಅವಸರ ಅಭಾವಾತ್ ಕುತಃ ಭಯೇಕ್ಷಾ. ಆ ಆತ್ಮಸ್ವರೂಪನೇ ನಾನು ಅನ್ನುವ ಜ್ಞಾನವು ನಮಗೆ ಹೊಂದಿದ್ದಾದರೆ ಆ ಹಿಂದಿನ ವಾಕ್ಯದಲ್ಲಿ ನ ಶೋಚತಿ ಅಂತ ಇದೆ ನೋಡ್ರಿ, ಮಂತ್ರದಲ್ಲಿಯೂ ಇದೆ ನ ಶೋಚತಿ ನ ಶೋಚತಿ. ಅವನಿಗೆ ದುಃಖಿಸಲಿಕ್ಕೆ ಯಾವ ಅವಕಾಶವೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಏನು ಹೇಳ್ತಾರೆ, ಶೋಕ ಅವಸರ ಅಭಾವಾತ್. ದುಃಖಿಸಲಿಕ್ಕೆ ಯಾವ ಅವಸರ ಅಂದರೆ ಅವಕಾಶ, ಯಾವ ಅವಕಾಶವೇ ಇಲ್ಲ. ಕುತಃ ಭಯ ಈಕ್ಷ, ಶೋಕಕ್ಕನ್ನು ಅವನಿಗೆ ಅವಕಾಶ ಇಲ್ಲ, ದುಃಖಕ್ಕೆ ಅವಕಾಶ ಇಲ್ಲ. ಇನ್ನು ಭಯ ಇಲ್ಲದ ಬಂತು, ದುಃಖ ಇದ್ದರೆ ಭಯ ಇರ್ತದೆ, ದುಃಖನ ಇಲ್ಲ, ಭಯ ಈಕ್ಷ ಇಲ್ಲ. ಯಾವಾಗ ತದ್ವಿಜ್ಞಾನಾತ ಅಭಯಪ್ರಾಪ್ತಿ, ಅಭಯಪ್ರಾಪ್ತಿಯನ್ನು ಕೊಡುವಂತಹ ಆ ವಿಜ್ಞಾನ ಆತ್ಮಜ್ಞಾನ. ಇಹೈವ ಅವಿದ್ಯಾಕೃತ ಕಾಮ ಕರ್ಮ ಬಂಧನೈಹಿ ವಿಮುಕ್ತಃ ಭವತಿ. ಇಹೈವ ಇಲ್ಲಿಯೇ, ಇಲ್ಲಿಯೇ ಇಲ್ಲಿ ಅಂದ್ರೇನು, ಅಸ್ಮಿನ್ ಲೋಕೆ, ಅಸ್ಮಿನ್ ಲೋಕೆ ಅಂದ್ರೇನು, ಅಸ್ಮಿನ್ ಶರೀರೇ, ಈ ಶರೀರದಲ್ಲಿ ಇರುವಾಗಲೇ, ಇನ್ನೂ ಈ ಶರೀರದಲ್ಲಿ ಜೀವಂತ ಇರುವಾಗಲೇ, ಈ ಲೋಕದ ವ್ಯವಹಾರಗಳ ಮಧ್ಯದಲ್ಲಿಯೇ, ಏನು ಅವಿದ್ಯಾಕೃತ ಕಾಮ ಕರ್ಮ ಬಂಧನಗಳನ್ನು ನಾವು ಬೆಳೆಸ್ಕೊಂಡಿದ್ದೀವೋ ಅವುಗಳಿಂದ ವಿಮುಕ್ತ ಭವತಿ, ಅವುಗಳಿಂದ ಅವನು ಬಿಡುಗಡೆಯನ್ನು ಹೊಂದುತ್ತಾನೆ. ವಿಮುಕ್ತಶ್ಚ ಸನ್ ವಿಮುಚ್ಯತಿ ಪುನಃ ಶರೀರಂ ನ ಗೃಹಾತಿ ಇತ್ಯರ್ಥಃ. ಅವನು ಬಿಡುಗಡೆಯನ್ನು ಹೊಂದಿ ಮುಕ್ತನಾಗುತ್ತಾನೆ ಅಂದರೆ ಇದರರ್ಥ ಏನು, ಹುಟ್ಟು ಸಾವುಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಹೌದು, ಪುನಃ ಶರೀರಂ ನ ಗೃಹಾತಿ, ಪುನರ್ಜನ್ಮವನ್ನು ಅವನು ಹೊಂದುವುದಿಲ್ಲ. ಇತಿ ಅರ್ಥ. ಸತು ನ ಏಕ ಪುರವರ್ತಿ ಏವ ಆತ್ಮ, ಪುರವರ್ ಏಕ ಪುರವರ್ತ ಏವ ಆತ್ಮ ಕಿಂ ತರ್ಹಿ ಸರ್ವ ಪುರವರ್ತಿ. ಏ, ಒಂದೇ ಪುರಕ್ಕೆ ಇವನು ಆತ್ಮ ಅಲ್ಲಪ್ಪ, ಏಕಪುರವರ್ತಿ ಏವ ಆತ್ಮ ಅಲ್ಲ, ಒಂದೇ ಪುರಕ್ಕೆ ಒಂದೇ ಪಟ್ಟಣಕ್ಕೆ ಮಾತ್ರ ಇವನು ಒಡೆಯನಲ್ಲ, ತಾನು ಒಡೆಯನೆ ಅನ್ನೋದನ್ನು ಅವನಿಗೆ ಸ್ಪಷ್ಟವಾದ ನಂತರ ಸರ್ವಪುರವರ್ತಿ ಆತ್ಮ, ಎಲ್ಲೆಲ್ಲಿ ಇರುವುದು ನಾನೇ ಅನ್ನುವಂಥದ್ದು ಇವನಿಗೆ ಸ್ಪಷ್ಟವಾಗ್ತದೆ. ಕಥಂ ಭವತಿ ಅನ್ನುವುದಕ್ಕೆ ಈ ಮುಂದಿನ ಶ್ಲೋಕ ಬಂದಿದೆ. ಹಗುಂಸಃ ಶುಚಿಷದ ವಸುಹು ಅಂತರಿಕ್ಷಸದ ಭೂತಾವೇದಿಷತ್ ಅತಿತಿರ್ದುರುಣಶತ್ ನೃಷದ್ವರಸತ್ ಋತಸದ್ವ್ಯೋಮ ಋತಸದ್ಯೋಮ ಸತ್ ಅಬ್ಜಾ ಗೋಜಾ ಋತಜಾ ಅದ್ರಿಜಾ ಋತಂ ಬೃಹತ್. ಗುರುನಾಥ ರಿಪಿಟೇಷನ್ ಕುರು, ಮಂತ್ರ ರಿಪಿಟೇಷನ್ ಕುರು. ಏ ಇಷ್ಟರೇ ಮಾತಾಡ್ರಿ, ನಾನು ಮಾತಾಡ್ತೇನೆ, ನಗ್ತಿರಲ್ಲ ಏನ್ರಿ, ತಪ್ಪು ಇಷ್ಟು ಮಾತಾಡಿದ್ರೆ ಸಮಯಗಸ್ತೀವ ಹೇಳ್ರಿ ಗುರುನಾಥ. ಇನ್ನೊಂದು ಸಲ ಓಕೆ ನೋ ಪ್ರಾಬ್ಲಮ್. ಹಗುಂಸಃ ಶುತಿಷದ ವಸುರಂತರಿಕ್ಷಸದ ಭೂತ ವೇದಿಷತ್ ಅತಿರ್ದುರೋಣಸತ್ ನೃಷತ್ ವರಸತ್ ಋತಸತ್ ವ್ಯೋಮಸತ್ ಅಬ್ಜಾ ಓಜಾ ಋತಜಾ ಅದ್ರಿಜಾ ಋತಂ ಬೃಹತ್. ಅದಕ್ಕೆ ಧಾಟಿ ಇಲ್ಲ. ಭಾಯ ಭಾಳ ಮುಂದ್ ನೋಡಿ. ಅತಿಥಿ ದೂರ ಬಿಡಸ್ರಿ ಬಿಡಸ್ರಿ. ಅತಿಥಿ ಮುಂದೆ ದುರೂಣ ಸತ್ ದೃಷದ ವರಸದ ಋತಸದ ಯೋಮಸದ ಅಬ್ಜಾ ಗೋಜಾ ಋತಜ ಅದ್ರಿಜಾ ಋತಂ ಬೃಹತ್. ವಾ ಕರೆಕ್ಟ್. ಕಠಿಣ ಅದ, ಅದಕ್ಕೆ ನಾನು ಬಿಟ್ಟೆ ನೀವು ಓದಲಿಕ್ಕೆ. ಓದ್ತೇನ್ರಿ. ಎಲ್ಲ ಲಿಂಗವೋ ಸ್ವಾಮಿ ಎಲ್ಲ ಲಿಂಗವೋ. ಓದ್ ಪ್ರಯತ್ನ ಮಾಡ್ರಿ. ಅಂತರಿಕ್ಷಸದ್ ಅತಿಥಿ ದುರೋಣಸತ್